ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪ್ಲಾಸ್ಟಿಕ್ ಸರ್ಜರಿ. ಈ ವಿಷಯವಾಗಿ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ನಿಖಿಲ್ ಎಸ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ನಿಖಿಲ್ ಎಸ್ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ಲಾಸ್ಟಿಕ್ ಸರ್ಜರಿ ಎನ್ನುವಂತಹದ್ದನ್ನು ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇದೆ. ಏನಿದು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಇದರ ಒಂದು ಮಹತ್ವ ಏನು ಅಂತ ಹೇಳ್ತೀರಿ? ಈಗ ಪ್ಲಾಸ್ಟಿಕ್ ಸರ್ಜರಿ ಅಂದರಲ್ಲಿ ಸರ್ ಜನಗಳಲ್ಲಿ ಒಂದು ಕುತೂಹಲ ಇರುತ್ತೆ. 90% ಇದು ಕ್ಯೂರಿಯಾಸಿಟಿ ಬರೋದು ಮೂವೀಸಿಂದ. ಮೂವೀಸಲ್ಲಿ ಏನು ನೋಡಿರ್ತಾರೆ, ಈ ಥರದ ಮುಖ ತೆಗೆದು ಅವೊಂದು ಮುಖ ತೆಗೆದು ಇವರಿಗೆ ಹಾಕೋದು, ಅದರದ್ದು ಕಲ್ದಿದ್ದು ಒಂದು ಅಂಗ ತೆಗೆದು ಈಚೆ ಬೇರೆ ಪೇಷಂಟ್ಗೆ ಹಾಕೋದು, ಜನಗಳಿಗೆ ಆಗತ್ತೆ ಅದೇ ಥರ ಆಗೋದಂತ. ಇನ್ನೊಂದಂದರೆ ಈಗ ಮೂವೀಸಲ್ಲಿ ಯಾವುದೂ ಇರಲಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಹಿಂದಿ, ಇಂಗ್ಲೀಷ್, ಅವ್ರಿಗೆ ಒಂದು ಒಂದು ಫಿಟ್ನೆಸ್ ಲೆವೆಲ್ ಇಲ್ಲಾದ್ರೆ ಒಂದು ಬಾಡಿ ಶೇಪ್ ಮೇಂಟೈನ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರಿಗೆ ಅದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅವರು ಅದು ಜಾಸ್ತಿ ಮಾಡ್ಕೊಳ್ತಾರೆ. ಜನಗಳಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಅನಿಸುತ್ತೆ ಆ್ಯಕ್ಟರ್ಸ್ ಮತ್ತು ಆ್ಯಕ್ಟ್ರೆಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ತುಂಬ ಕಾಸ್ಟ್ಲಿ ಇರ್ಬೋದು, ಅಷ್ಟು ಆಗ ಅದು ನಮಗೆ ಎಫೋರ್ಡ್ ಮಾಡಲಿಕ್ಕೆ ಆಗಲ್ಲ. ಅದೆಲ್ಲ ಸ್ವಲ್ಪ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಸೊ ಇವತ್ತು ನಾನು ಬಂದಿರೋದು ಅದೇ ಒಂದು ಕ್ಲಿಯರ್ ಮಾಡಲಿಕ್ಕೆ. ರಿಯಲ್ ಜಗತ್ತಿನಿಂದ ರಿಯಲ್ ಜಗತ್ತಿಗೆ ಬರುವ. ಕರೆಕ್ಟ್ ಸರ್. ಈ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಸರ್? ಈಗ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಯಾರಿಗೂ ಹೇಳಿದ್ರೆ ಅವ್ರ ಅನ್ಸ್ತಾರೆ ಕಿ ಅದು ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ, ಅಂದ್ರೆ ನಾವು ಯಾವ ಮೂವೀಸ್ ಅಲ್ಲಿ ನೋಡ್ತೀವಿ ಆ ಆಕ್ಟರ್ ಇಲ್ಲದ್ರೆ ಈ ಆಕ್ಟ್ರೆಸ್ ಸಿಕ್ಸ್ ಪ್ಯಾಕ್ಸ್ ಆಬ್ಸ್ ಬಂದಿದೆ, ಟೈಟ್ ಅಬ್ಡೋಮೆನ್ ಇದೆ, ಟೈಟ್ ಫೇಸ್ ಇದೆ, ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಕಾಸ್ಮೆಟಿಕ್ ಸರ್ಜರಿ ಇಸ್ ಎ ಪಾರ್ಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಈಗ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ತುಂಬಾ ಬ್ರಾಂಚಸ್ ಇರುತ್ತೆ. ಫಸ್ಟ್ ಫೋರ್ಮೋಸ್ಟ್ ವುಡ್ ಬಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ, ಅದು ಅದಾದ್ಮೇಲೆ ಮೈಕ್ರೋ ಸರ್ಜರಿ, ಬರ್ನ್ಸ್ ಟ್ರೀಟ್ಮೆಂಟ್, ಲಾಸ್ಟ್ ಬರುವುದು ಕಾಸ್ಮೆಟಿಕ್ ಸರ್ಜರಿ, ವಿಚ್ ಇಸ್ ಅಫ್ಕೋರ್ಸ್ ಈಗ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಫೇಮಸ್ ಪಾರ್ಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಏನು ಪ್ಲಾಸ್ಟಿಕ್ ಸರ್ಜರಿ ಅಂದರೆ? ಈಗ ಪ್ಲಾಸ್ಟಿಕ್ ಸರ್ಜರಿ ಇಟ್ ಇಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಪ್ಲಾಸ್ಟಿಕೋಸ್ ಅಂತ ಸರ್. ಪ್ಲಾಸ್ಟಿಕೋಸ್ ಅಂದರೆ ನಮ್ಮ ಶರೀರದ ಇದ್ದಿದ್ದು ಚರ್ಮ, ಮಾಂಸ ಇಲ್ಲದ್ರೆ ಬೋನ್, ನಾವು ಈ ಥರ ಶೇಪ್ ಇಲ್ಲದೆ ಅದು ಮಾಡಿಫೈ ಮಾಡಿ ವಿ ಟ್ರೈ ಟು ಗಿವ್ ದ ಪೇಷಂಟ್ ನಿಯರ್ ನಾರ್ಮಲ್ ಅಪಿಯರೆನ್ಸ್. ಅಂದರೆ ಯಾರಿಗೆ ಅದು ಆಕ್ಸಿಡೆಂಟ್ ಆಗಿದೆ, ಇಲ್ಲ ಸುಟ್ಟೋಗಿದ್ದಾರೆ, ಸೊ ಅವ್ರಿಗೆ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ದ್ಯಾಟ್ ಈಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ ಸರ್ಜರಿ ಅಗತ್ಯ ಬರ್ತದೆ ಅಂತ? ಈಗ ಫಸ್ಟ್ ಪಾರ್ಟ್ ನಾನು ಹೇಳಿರೋದು ಸರ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ. ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಏನಂದ್ರೆ ಈಗ ಯಾರಾದರೂ ಪೇಷಂಟ್ಗೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಇಲ್ಲದ್ರೆ ಗಾಯ ಆಗಿರುತ್ತೆ, ಕ್ಯಾನ್ಸರ್ ಆಗಿರುತ್ತೆ, ಸೊ ಆ ಈ ಕಂಡೀಷನ್ನಲ್ಲಿ ಒಂದು ಶರೀರ ಅದು ಇಲ್ಲದ್ರೆ ಅಂಗದ್ದು ಒಂದು ಪಾರ್ಟ್ ಹೋಗಿರುತ್ತೆ, ಒಂದು ಮುಖದ ಒಂದು ಹಾಫ್ ಫೇಸ್ ಹೋಗಿರುತ್ತೆ ಕ್ಯಾನ್ಸರಿಂದ, ಇಲ್ಲದ್ರೆ ಕೈ ಒಂದು ಗಾಯ ಎಲ್ಲ ಬೋನ್ಸ್ ಎಲ್ಲ ಎಕ್ಸ್ಪೋಸ್ ಆಗಿರುತ್ತೆ, ಚರ್ಮ ಅದು ಸರಿ ವಾಸಿ ಆಗ್ಲಿಕ್ಕೆ ಇಲ್ಲ, ಸೊ ಆ ಕಂಡೀಷನಲ್ಲಿ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ. ಅಂದರೆ ಶರೀರದಿಂದ ಬೇರೆ ಜಾಗದಿಂದ ಚರ್ಮ ಇಲ್ಲದ್ರೆ ಮಾಂಸ ತೆಗೆದು ಆ ಜಾಗಕ್ಕೆ ಅದು ಗಾಯ ಕ್ಲೋಸ್ ಮಾಡ್ತೀವಿ. ಅಂದ್ರೆ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಅದು ಗ್ರಾಫ್ಟಿಂಗ್ ಇಸ್ ಎ ಪಾರ್ಟ್ ಆಫ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ. ಅಂದರೆ ನಾವು ಚರ್ಮನೂ ಹಾಕ್ಬೋದು, ಮಾಂಸನೂ ಹಾಕ್ಬೋದು, ಬೇಕಿದ್ರೆ ಬೇರೆ ಜಾಗದಿಂದ ಅಂದರೆ ಕಾಲಿಂದ ಮುಳೆನೂ ತೆಗೆದು ಅದು ಹಾಕಿ ಗಾಯ ಕ್ಲೋಸ್ ಮಾಡೋದು, ಅದು ದ್ಯಾಟ್ ಈಸ್ ಎ ಪಾರ್ಟ್ ಆಫ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ. ಇನ್ನೊಂದು ಸೆಕೆಂಡ್ ಟೈಪ್ ವುಡ್ ಬಿ ಮೈಕ್ರೋ ಸರ್ಜರಿ. ಮೈಕ್ರೋ ಸರ್ಜರಿ ಅಂದರೆ ಈಗ ಸದ್ಯಕ್ಕೆ ಈಗ ಇಂಡಸ್ಟ್ರಿಯಲ್ ಏಜ್ ಅಷ್ಟು ಫಾಸ್ಟ್ ಆಗಿದೆ, ವೆಹಿಕಲ್ಸ್ ಇದೆ. ಅಂದರೆ ವೆಹಿಕಲ್ಸ್ ಮುಂಚೆ ಎಲ್ಲ 30-40 ಕಿಲೋಮೀಟರ್ಸ್ ಎಲ್ಲ ಫಾಸ್ಟ್ ಇತ್ತು, ಈಗ 30-40 ಕಿಲೋಮೀಟರ್ಸ್ ನಾವು ಕಾರ್ ಸ್ಟಾರ್ಟ್ ಮಾಡೋದೇ ಅದೇ ಸ್ಪೀಡಲ್ಲಿ. ಸೊ ಈ ಏಜಲ್ಲಿ, ಡಿಜಿಟಲ್ ಏಜಲ್ಲಿ ಇಷ್ಟು ಫಾಸ್ಟ್ ಇರುವಾಗ ಮತ್ತು ಇಂಡಸ್ಟ್ರೀಸಲ್ಲಿ ಇರುವಾಗ ಕೈಗೆ ಕಟ್ ಆಗಿರೋದು, ಬೆರಳು ಕಟ್ಟಾಗತ್ತೆ, ಆಕ್ಸಿಡೆಂಟ್ಸಲ್ಲಿ ಕೈ ಕಟ್ಟಾಗತ್ತೆ, ಕಾಲು ಕಟ್ಟಾಗತ್ತೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕಾದ್ರೆ, ಈಗ ಮೈಕ್ರೋ ಸರ್ಜರಿ ಅಂದರೆ ಈಗ ಅದರಲ್ಲಿ ರಕ್ತ ನಾಡಿ ಇರುತ್ತೆ ಸರ್ ಬೆರಳಲ್ಲಿ, ಅದು ಎಷ್ಟು ಸೂಕ್ಷ್ಮ ಅಂದರೆ ನಮ್ಮ ಕೂದಲು ಇರುತ್ತಲ್ಲ ಸರ್ ಅಷ್ಟು ಇರುತ್ತೆ. ಸೊ ಆ ರಕ್ತ ನಾಡಿ ಜೋಡಿಸ್ಲಿಕ್ಕೆ, ಜಾಯಿನ್ ಮಾಡಲಿಕ್ಕೆ ನಮಗೆ ಮೈಕ್ರೋಸ್ಕೋಪ್ ಯೂಸ್ ಮಾಡಬೇಕಾಗತ್ತೆ. ದ್ಯಾಟ್ ಗಿವ್ಸ್ ಎ ಮ್ಯಾಗ್ನಿಫಿಕೇಶನ್ ಆಫ್ ಅಂದರೆ 20-30 ಟೈಮ್ಸ್ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ, ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲಿ ಆ ಸಂದರ್ಭದಲ್ಲಿ ನಾವು ಮೈಕ್ರೋಸರ್ಜರಿ ಅಂತ ಯೂಸ್ ಮಾಡ್ತೀವಿ. ಸೆಕೆಂಡ್ ಬರು ಲಾಸ್ಟ್ ಥರ್ಡ್ ಬರೋದು ಬರ್ನ್ಸ್, ಅಂದರೆ ಸುಟ್ಟೋಗಿರೋದು ಪೇಷಂಟ್. ಈಗ ನಾವು ಹೇಳ್ತೀವಿ ವಿ ಆರ್ ಇನ್ ದ 21st ಸೆಂಚುರಿ, ಆದ್ರೂ ಪೀಪಲ್ ವಿ ಸ್ಟಿಲ್ ಗೆಟ್ ಪೇಷಂಟ್ಸ್ ವಿತ್ ಬರ್ನ್ಸ್, ಸುಟ್ಟೋಗಿರೋದು. ಪ್ರಾಬ್ಲಮ್ ಏನಂದ್ರೆ ಈಗ ಇಷ್ಟು ಇರುವಾಗ ಬೇರೆ ಜಾಗದಿಂದ ಜನಗಳು ಈಗ ನಾರ್ತ್ ಇಲ್ಲಾದ್ರೆ ಸೌತ್ ಇಂದ ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ. ಒಂದು ಫ್ಯಾಮಿಲಿಯಲ್ಲಿ 10 ಜನಗಳು ಇರುತ್ತಾರೆ ಒಂದು ಚಿಕ್ಕದ ಮನೆಯಲ್ಲಿ. ಸೊ ಆಕ್ಸಿಡೆಂಟ್ಸ್ ಆಗೋದು, ಬರ್ನ್ಸ್ ಆಕ್ಸಿಡೆಂಟ್ಸ್ ಆಗೋದು ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಎಲೆಕ್ಟ್ರಿಕ್ ಶಾಕ್ ಆಗ್ಬೋದು ಅಥವಾ ಕೆರೋಸಿನ್ ಸ್ಟೋವ್ ಇಂದ ಇರ್ಬೋದು. ಸೊ ಆ ಜಾಗದಲ್ಲಿ ಈಗ ಸುಟ್ಟೋಗಿರೋ ನಾವು, ಅದೇ ನಮ್ದು ಏನ್ ಎಫರ್ಟ್ಸ್ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಈಗ ದೇವರ್ ಕೊಟ್ಟಿದ್ದಾರೆ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಿಯರ್ ನಾರ್ಮಲ್ ಅಂದ್ರೆ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಇಟ್ರೆ ಪೇಷಂಟ್ ಕ್ಯಾನ್ ಗೆಟ್ ಬ್ಯಾಕ್ ಟು ದ ಸೊಸೈಟಿ, ಹೀ ಕ್ಯಾನ್ ಗೆಟ್ ಬ್ಯಾಕ್ ಟು ಹಿಸ್ ಡೈಲಿ ವರ್ಕ್, ಹೀ ಕ್ಯಾನ್ ಹೆಲ್ಪ್ ಹಿಸ್ ಫ್ಯಾಮಿಲಿ. ಅಂದ್ರೆ ಹೀ ಡಸ್ ನಾಟ್ ಬಿಕಮ್ ಎ ಲಯಬಿಲಿಟಿ, ಬಟ್ ಹೀ ಬಿಕಮ್ಸ್ ಅನ್ ಅಸೆಟ್ ಟು ದ ಫ್ಯಾಮಿಲಿ. ಮನೆಯ ನಾಲ್ಕು ಗೋಡೆ ಒಳಗಡೆ ಕೂತ್ಕೊಳ್ಬೇಕಾಗಿಲ್ಲ, ಹೊರಗಡೆ ಕೂಡ ಪ್ರಪಂಚಕ್ಕೆ ಹೊರಗಡೆ ಹೋಗಿ ಎಲ್ಲ ಕೆಲಸ ಮಾಡಬಹುದು ಸರ್. ಮತ್ತೆ ಇದೇ ಈ ಬರ್ನ್ಸ್ ಹೇಳುವಾಗ ಇನ್ನೊಂದು ಆಡ್ ಮಾಡ್ಲಿಕ್ಕೆ, ನಮ್ದು KS Hegde ಹಾಸ್ಪಿಟಲ್ ಅಲ್ಲಿ ಈಗ ನಾವು ಒಂದು 2 ತಿಂಗಳಾಗಿದೆ ಸರ್, ವಿ ಹ್ಯಾವ್ ಸ್ಟಾರ್ಟೆಡ್ ಸ್ಟೇಟ್ ಆಫ್ ದಿ ಆರ್ಟ್ ಬರ್ನ್ಸ್ ICU. ಈಗ ಬರ್ನ್ಸ್ ಕೇರ್ ಅಲ್ಲಿ ಏನ್ ಬೇಕಂದ್ರೆ ಇಟ್ಸ್ ನಾಟ್ ಎ ಸಿಂಗಲ್ ಡಾಕ್ಟರ್, ಅಂದ್ರೆ ಒಬ್ಬರನೇ ಡಾಕ್ಟರ್ ಅಲ್ಲ, ನಮ್ಗೆ ಟೀಮ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಪೇಷಂಟ್ಗೆ ಸುಟ್ಟೋಗಿ ಇರೋ ಪೇಷಂಟ್ಗೆ ಅಷ್ಟು ಟ್ರಾಮಾ ಆಗಿರುತ್ತೆ. ಸೊ ನಾವು ವಿ ಹ್ಯಾವ್ ಎ ವೆರಿ ಗುಡ್ ಟೀಮ್ ಅಟ್ ಜಸ್ಟಿಸ್ KS Hegde ಚಾರಿಟೇಬಲ್ ಹಾಸ್ಪಿಟಲ್. ವಿ ಹ್ಯಾವ್ ಎ ಬರ್ನ್ಸ್ ICU, ಸ್ಟೇಟ್ ಆಫ್ ದಿ ಆರ್ಟ್ ಇಕ್ವಿಪ್ಮೆಂಟ್, ಮತ್ತೆ 24 hours ಕೇರ್ ಇದೆ, ಡಾಕ್ಟರ್ಸ್ ಆರ್ ಆನ್ ಕಾಲ್ 24/7. ಸೊ ಯಾವಾಗದ್ರು ಪೇಷಂಟ್ ಬಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಈಗ ಸದ್ಯಕ್ಕೆ ಈಗ ಗವರ್ಮೆಂಟ್ ಅಷ್ಟು ಸ್ಕೀಮ್ಸ್ ಕೊಡ್ತಾ ಇದೆ ಫಾರ್ ದ ಬೆನಿಫಿಟ್ ಆಫ್ ದ ಪೇಷಂಟ್, ಪೂವರ್ ಪೇಷಂಟ್ಸ್ ಇರ್ಲಿ ಯಾರು ಇರ್ಲಿ, ಸುಟ್ಟಾಗಿರೋ ಪೇಷಂಟ್ಗೆ ಈಗ ಗವರ್ಮೆಂಟ್ ಸ್ಕೀಮ್ಸ್ ಕೊಡ್ತಾ ಇರುತ್ತೆ. ಆಲ್ಮೋಸ್ಟ್ ಎವ್ರಿಥಿಂಗ್, ಎಲ್ಲ ಖರ್ಚೆಲ್ಲ ಗವರ್ಮೆಂಟ್ ಸ್ಕೀಮ್ ಅಲ್ಲಿ ಬಂದ್ಬಿಡುತ್ತೆ. ಈಗ ಅಕ್ಯೂಟ್ ಬರ್ನ್ಸ್ ಅಲ್ಲ ಅಂದ್ರೆ ಈಗ 2-3 ದಿವಸ ಅಲ್ಲಿ ಸುಟ್ಟೋಗಿರೋದು, ಇಲ್ಲ ಇವತ್ತು ಬೆಳಿಗ್ಗೆ ಸುಟ್ಟೋಗಿರೋದು ಪೇಷಂಟ್ ಬರ್ತಾರೆ ನಮ್ ಕಡೆ, ಅವ್ರಿಗೂ ಅಲ್ಲ. ಈಗ ಒಂದು 5 ವರ್ಷ ಆಗಿದೆ, 10 ವರ್ಷ ಆಗಿದೆ, ಈಗ ಬರ್ನ್ಸ್ ಇಂದ ಅವ್ರಿಗೆ ಡಿಫಾರ್ಮಿಟೀಸ್ ಆಗಿದೆ, ಅಂದ್ರೆ ಕೈ ಈಗ ಬೆಂಡ್ ಆಗಿದೆ, ಮುಖದಲ್ಲಿ ಏನು ತೊಂದರೆ ಇದೆ, ಅದೂ ಸ್ಕೀಮ್ ಅಲ್ಲಿ ಬರುತ್ತೆ. ಸೊ ಅದನ್ನು ಅವ್ರಿಗೆ ಪೇಷಂಟ್ಸ್ಗೆಲ್ಲ ಅಡ್ವಾಂಟೇಜ್ ಇದೆ. ಸೊ ಅವ್ರಿಗೆಲ್ಲ ಈ ನಿಮ್ದು ಪ್ರೋಗ್ರಾಮ್ ಇಂದ ನಂದು ಅದೇ ಒಂದು ಏಮ್, ಅವ್ರಿಗೆಲ್ಲ ಗೊತ್ತಿರಬೇಕಂತ, ಗೊತ್ತಾಗಬೇಕು. ಸರ್, ಈಗ ಒಂದೊಂದು ವಿಭಾಗವನ್ನು ಸ್ವಲ್ಪ ವಿವರವಾಗಿ ನೋಡುವ. ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳಿದ್ರಿ, ಇದನ್ನು ಹೇಗೆ ಮಾಡುವಂತಹದ್ದು, ಯಾವ ಸಂದರ್ಭದಲ್ಲಿ ಮಾಡುವಂತಹದ್ದು, ಮತ್ತೆ ಯಾವ ರೀತಿ ಒಂದು ಪೂರ್ವ ತಯಾರಿ ಎಲ್ಲ ಮಾಡ್ತೀವಿ, ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಈಗ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದ್ರೆ ಸರ್, ಹಾಗೆ ಇಟ್ಸ್ ಬೇಸಿಕ್ಲಿ ಸ್ಟಾರ್ಟ್ ಆಗಿರೋದು World War II ಇಂದ. World War II ಆಗುವ ಇಷ್ಟು ಜನಗಳಿಗೆ ಅವ್ರ ಗಾಯ ಆಗಿದ್ದೆ, ಏಟ್ ಬಿದ್ದಿದ್ದೆ ಕೈ, ಅವಾಗ ನಮ್ದು ದಿ ಸರ್ಜನ್ ಅವ್ರ ಗಿಲೀಸ್, ಪ್ರೊಫೆಸರ್ ಗಿಲೀಸ್ ಅಂತ, ಹೀ ಇಸ್ ದ ಫಾದರ್ ಆಫ್ ಮಾಡರ್ನ್ ಪ್ಲಾಸ್ಟಿಕ್ ಸರ್ಜರಿ. ಅವ್ರಿಗೆ ಅನ್ಸುತ್ತು ದಟ್ ಈಗ ವಾರ್ ಆಗತ್ತೆ, ವಾರ್ ಆದ್ಮೇಲೆ ಮತ್ತೇನು, ಅವ್ರು ಹೇಗೆ ಈಗ ಹೊರಗಡೆ ಹೋಗುದು, ಮುಖ ತೋರಿಸ್ಬೇಕು, ಕೈ ಸರಿಯಿಲ್ಲ, ಕೈ ಕಟ್ಟಾಗಿದೆ. ಸೊ World War II ಅಂದ್ರೆ ಜನಗಳಿಗೆ ಎಷ್ಟು ಡ್ಯಾಮೇಜ್ ಆಗಿದೆ, ಆದ್ರೆ ಅದರಿಂದ ಒಂದು ಗುಡ್ ಪಾರ್ಟ್ ಬಂದಿರೋದು ಪ್ಲಾಸ್ಟಿಕ್ ಸರ್ಜರಿ ಫಾರ್ ದ ಬೆನಿಫಿಟ್ ಆಫ್ ದ ಪೀಪಲ್. ಸೊ ಪ್ಲಾಸ್ಟಿಕ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಸ್ಟಾರ್ಟ್ ಆಗಿದ್ದು ಅದರಿಂದ. ನೆಕ್ಸ್ಟ್ ಬಂದಿರೋದು ಮೈಕ್ರೋ ಸರ್ಜರಿ, ಇದು ಜಪಾನ್ ಇಂದ ಸ್ಟಾರ್ಟ್ ಆಗಿರೋದು. ಮೈಕ್ರೋ ಸರ್ಜರಿ ಆಮೇಲೆ ಬರುವ, ಈ ಸ್ವಲ್ಪ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಹೇಳಿ, ಅದರಲ್ಲಿ ಹೇಗೆ ಮಾಡುವಂತಹದ್ದು, ಯಾವ್ಯಾವ ಅಂಗದ ಒಂದು ಮರುಸೃಷ್ಟಿ ಸಾಧ್ಯ ಆಗ್ತದೆ ಹೇಗೆ ಅಂತ. ಈಗ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ತಲೆದಿಂದ ಕಾಲದು ಬೆರಳು ತನಕ ಯಾವುದು ಭಾಗದು ಏನು ಗಾಯ ಆದ್ರೆ ಅದು ವಾಸಿ ಆಗ್ಲಿಕ್ಕಿಲ್ಲ. ಒಂದು ನಾರ್ಮಲ್ ನಮ್ದು ಮೆಡಿಕಲ್ ಇದರಲ್ಲಿ ಯಾವುದೂ ಗಾಯ 2 ಇಲ್ಲಾದ್ರೆ 3 ವಾರ ತನಕ ವಾಸಿ ಆಗಿಲ್ಲಾದ್ರೆ ಅದಕ್ಕೆ ಆಪರೇಷನ್ ಬೇಕೇ ಬೇಕಾಗುತ್ತೆ, ತನ್ನಷ್ಟಿಗೆ ಅದು ವಾಸಿ ಆಗ್ಲಿಕ್ಕಿಲ್ಲ. ಸೊ ನಮ್ದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಏನ್ ಎಫರ್ಟ್ ಅಂದ್ರೆ ಅದು ಗಾಯ ಕ್ಲೋಸ್ ಮಾಡುದು. ಈಗ ಗಾಯ ಇರುವಾಗ ಏನಾಗುತ್ತೆ, ಕೈ ಮಡ್ಚ, ಕೈಯಲ್ಲಿ ಫಾರ್ ಎಕ್ಸಾಂಪಲ್ ಕೈ ಮೇಲೆ ಗಾಯ ಇದ್ರೆ ಕೈ ಮಡ್ಚಲಿಕ್ಕೆ ಆಗಲ್ಲ, ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಈಗ ಇಫ್ ಎ ಫ್ಯಾಮಿಲಿ ಮೆಂಬರ್ ಈಸ್ ದಿ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ, ಅಂದ್ರೆ ಅವನೇ ಕೆಲಸ ಮಾಡಿ ಅವನೇ ದುಡ್ದು ಮನೆಯಲ್ಲಿ ಸಂಪಾದನೆ ಎಲ್ಲ ಮಾಡಬೇಕು, ಅವನಿಗ ಒಂದು ವಾರ ಡೈಲಿ ವೇಜ್ ಲೇಬರರ್ ಇದ್ರೆ, ಒಂದು ದಿವಸ ಇದ್ರೆ ಅವನಿಗೇನ್ ಹಣ ಸಿಗಲ್ಲ, ಅವನಿಗೆ ಅಷ್ಟು ಕಷ್ಟ ಆಗತ್ತೆ, ಫ್ಯಾಮಿಲಿಗೆ ಕಷ್ಟ ಆಗತ್ತೆ. ಸೊ ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ನೀವು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿದ್ರೆ ಯು ಹೆಲ್ಪ್ ಹಿಮ್ ಟು ಗೆಟ್ ಬ್ಯಾಕ್ ಟು ದ ಸೊಸೈಟಿ, ಅವನ್ ಕೆಲಸ ಮಾಡಬಹುದು, ದುಡಿಬಹುದು, ಹಣ ಎಲ್ಲ ಸಂಪಾದನೆ ಮಾಡಬಹುದು. ಸೊ ಬೇಸಿಕ್ಲಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿದು ಕೆಲಸ ಅದೇ, ನಾವು ನಾರ್ಮಲ್ ಮಾಡಿ ಗಾಯ ಕ್ಲೋಸ್ ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ, ಅವರೆಲ್ಲ ಮತ್ತೆ ಎಲ್ಲ ಕೆಲಸ ಎಲ್ಲ ಮಾಡಬಹುದು. ಈಗ ಒಂದು ಉದಾಹರಣೆ ತಗೊಂಡು ಹೇಳಿ, ಈಗ ಕೈ ಅಥವಾ ಕಾಲಿನ ಊನಾಗಿದೆ ಅಂತ ಇಟ್ಕೊಳ್ಳಿ, ಅಂತ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಹೇಗೆ ಮಾಡಲಾಗ್ತದೆ? ಈಗ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಸರ್, ನಾರ್ಮಲ್ ಮೋಸ್ಟ್ ಕಾಮನ್ ಅಂದ್ರೆ ನಾವು ಚರ್ಮ ಹಾಕ್ತೀವಿ, ಪೇಷಂಟ್ ಇದ್ರೆ ಚರ್ಮ ತೆಗಿಬೇಕು. ಈಗ ತೊಡೆಯಿಂದ ಮೋಸ್ಟ್ಲಿ ಕಾಮನ್ಲಿ ತೆಗೆಯುವುದು ತೊಡೆದಿಂದ, ಯಾಕಂದ್ರೆ ಅಲ್ಲಿ ಸ್ವಲ್ಪ ನಮ್ಗೆ ಚರ್ಮ ದೊಡ್ಡದು ಸಿಗತ್ತೆ, ಗಾಯ ದೊಡ್ಡದು ಗಾಯ ನಮ್ಮ ಕ್ಲೋಸ್ ಮಾಡಬಹುದು. ಸೊ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ ಬರೋದು ನಾವು ಈಗ ಸ್ಟಿಚ್ ಮಾಡುದು. ಈಗ ಸ್ಟಿಚ್ ಮಾಡೋದು ಜನಗಳಿಗೆ ಅನ್ಸುತ್ತೆ ಸ್ಟಿಚ್ ಮಾಡೋದಲ್ಲಿ ಏನ್ ದೊಡ್ಡ ವಿಷಯ ಅಂತ, ಕೈಯಲ್ಲಿ ಕಾಲಲ್ಲಿ ಹೊಟ್ಟೆ ಮೇಲೆ ಆದ್ರೆ ಏನ್ ದೊಡ್ಡ ವಿಷಯ ಅಲ್ಲ ಸರ್, ಆದ್ರೆ ಇಂಪಾರ್ಟೆಂಟ್ ಇರೋದು ಮುಖದ ಮೇಲೆ. ಯಾಕೆಂದ್ರೆ ನೀವು ಶರೀರದ ಎಲ್ಲ ಅಂಗವರು ನಾವು ಬಟ್ಟೆ ಹಾಕಿ ಹಚ್ಚಿ ಕ್ಲೋಸ್ ಮಾಡಬಹುದು, ಮುಖದ ಆ ತರದಲ್ಲ. ಸೊ ನಾವು ಸ್ಟಿಚ್ ಮಾಡುದು ನಾವೇನು ಸ್ಪೆಷಲ್ ಟೆಕ್ನಿಕ್ ಅಂತಲ್ಲ, ಆದ್ರೆ ನಾವು ಸ್ಟಿಚ್ ಮಾಡುದು ಸೂಚರ್ ಮಟೀರಿಯಲ್ ಅಂದ್ರೆ ಸ್ಟಿಚ್ ಮಾಡೋದು ಹಗ್ಗ ಉಂಟಲ್ಲ ಸರ್, ಅದು ದಟ್ ಈಸ್ ವೆರಿ ಥಿನ್, ಅಂದ್ರೆ ನಿಮ್ಗೆ ಕೂದಲು ಎಷ್ಟಿದೆ ಅದರಿಂದ ತಳ್ಳಗಾಗಿರುತ್ತೆ ಅದು ಸ್ಟಿಚ್ ಮಾಡುವಾಗ, ಮಾರ್ಕ್ಸ್ ಬಂದೇ ಬಿಡತ್ತೆ. ಈಗ ಜನಗಳಿಗೆ ಏನಾಗುತ್ತೆ, ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಮಾರ್ಕ್ ಇಲ್ಲ, ಆತರ ಇಲ್ಲ ಸರ್, ಮಾರ್ಕ್ ಬರ್ಲಿಕ್ಕೆ ಇಲ್ಲ, ಆತರ ಅವ್ರದ್ದು ಇರುತ್ತೆ, ಥಾಟ್ ಇರುತ್ತೆ. ಆದ್ರೆ ಒಂದು ಅವ್ರಿಗೆ ಗೊತ್ತಿರಬೇಕು, ನಾವ್ ಏನ್ ಮಾಡುದಂದ್ರೆ ಅವ್ರಿಗೆ ಮಾರ್ಕ್ ಎಷ್ಟು ಕಮ್ಮಿ ಆಗತ್ತೆ ಆಸ್ ಲೆಸ್ ಎಸ್ ಪಾಸಿಬಲ್, ಅದ್ರಿಂದ ಆತರ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ನಾವು. ಸೊ ಅದು ಮೇನ್, ಅವರು ಟು ಲೈಕ್ ಎ ಸೇಟ್ ಟು ಗೆಟ್ ಎ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಅವ್ರಿಗೆ. ದಟ್ ಈಸ್ ದ ಏಮ್ ಆಫ್ ರೀಕನ್ಸ್ಟ್ರಕ್ಟಿವ್ ಪ್ಲಾಸ್ಟಿಕ್ ಸರ್ಜರಿ. ಕೈಯೇ ಭಾಗ ಆಗ್ಬಹುದು ಅಥವಾ ಕಾಲಿನ ಭಾಗ ಆಗ್ಬಹುದು, ಇದಕ್ಕೆ ಈ ತೊಡೆಯಿಂದ ಒಂದು ಕತ್ತರಿಸಲ್ಪಟ್ಟಂತ ಒಂದು ಭಾಗವನ್ನು ಸೇರಿಸುವುದಿದ್ರೆ ತೊಡೆಯಲ್ಲಿ ಅದು ಮರು ಸೃಷ್ಟಿ ಆಗ್ತದ? ಈಗ ನಾವು ಉಂಟಲ್ಲ ಸರ್, ಬೇಸಿಕಲಿ ಪ್ಲಾಸ್ಟಿಕ್ ಸರ್ಜರಿ ಈಗ ನಾವು ನೀವು ಹೇಳಿರೋದು ಇಟ್ಸ್ ಪಾರ್ಟ್ ಕಮ್ಸ್ ಆಸ್ ಎ ಪಾರ್ಟ್ ಆಫ್ ಮೈಕ್ರೋ ಸರ್ಜರಿ. ಅಂದ್ರೆ ತೊಡೆಯಿಂದ ಒಂದು ಮಾಂಸ ತೆಗೆದು ಅದರದ್ದು ರಕ್ತ ಸಂಚಾರದ ನಾಡಿ ತೆಗೆದು ಅದು ಬೇರೆ ಯಾವುದೋ ಜಾಗಕ್ಕೆ ನಾವು ಫಿಕ್ಸ್ ಮಾಡ್ತೀವಿ, ಅಟ್ಯಾಚ್ ಮಾಡ್ತೀವಿ ಮೈಕ್ರೋಸ್ಕೋಪ್ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಫೇಸ್ ದು ಕ್ಯಾನ್ಸರ್ ಇದ್ರೆ, ಬಾಯಿದು ಕ್ಯಾನ್ಸರ್ ಇದ್ರೆ, ಅದೆಲ್ಲ ದೊಡ್ಡದು ಭಾಗ ತೆಗೆದು ಅದು ನಾವು ಆಪರೇಷನ್ ಮಾಡ್ತೀವಿ. ಅದು ಮಾಡುವಾಗ ಈಗ ನಾವು ಎಲ್ಲ ತೆಗೆಯೋದುಂಟಲ್ಲ ಸರ್, ಈಗ ಸೃಷ್ಟಿ ನಮಗೆ ಒಂದು ಎಕ್ಸ್ಟ್ರಾ ಪಾರ್ಟ್ಸ್ ಕೊಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಚರ್ಮ ತೆಗೆದು ಬಿಟ್ರೆ ಅದು ತನ್ನಷ್ಟಿಗೆ ಎರಡು ಇಲ್ಲಾದ್ರೆ ಮೂರು ವಾರದಲ್ಲಿ ಚರ್ಮ ಸರಿ ಆಗುತ್ತೆ. ಈಗ ನಾವು ಆಪರೇಷನ್ ಮಾಡುವಾಗ ಯಾವ್ದು ಮಾಂಸ ಇಲ್ಲಾದ್ರೆ ಬೋನ್ ತೆಗಿತೀವಿ ಅಲ್ಲ ಸರ್, ದಟ್ ಈಸ್ ಎ ಸ್ಪೇರ್ ಪಾರ್ಟ್. ಗಾಡ್ ಹ್ಯಾಸ್ ಗಿವನ್ ಅಸ್, ದೇವರು ನಮ್ಗೆ ಒಂದು ಸ್ಪೇರ್ ಪಾರ್ಟ್ ಕೊಟ್ಟಿರ್ತಾರೆ. ಅದು ತೆಗೆದ್ರಾದ್ಮೇಲೇನು ಪೇಷಂಟ್ಗೆ ಫಂಕ್ಷನಲ್ ಡಿಫಾರ್ಮಿಟಿ ಇರಲ್ಲ. ಅಂದ್ರೆ ಈಗ ಒಂದು ಮಾಂಸ ಇಲ್ಲಾದ್ರೆ ಬೋನ್ ತೆಗೆದ್ರೆ ಅವ್ರಿಗೆ ಅದು ಆ ಅಂಗ ಅಲ್ಲಾಡಿಸ್ಲಿಕ್ಕೆ ಆಗಲ್ಲ, ಆ ತರ ಅಲ್ಲ. ಯು ಆಲ್ವೇಸ್ ಟೇಕ್ ದ ಸ್ಪೇರ್ ಪಾರ್ಟ್ಸ್, ಸ್ಪೇರ್ ಪಾರ್ಟ್ ಸರ್ಜರಿ ಅದು. ಅದು ತೆಗೆದ್ರೆ ಅವ್ರಿಗೆ ಬೆಟರ್, ಅದು ಗಾಯ ಕ್ಲೋಸ್ ಮಾಡ್ಲಿಕ್ಕೆ ಲಾಸ್ ಏನಾಗ್ಲಿಕ್ಕಿಲ್ಲ. ಈ ಮೈಕ್ರೋ ಸರ್ಜರಿ ಬಗ್ಗೆ ಹೇಳಿ, ಇದರ ಒಂದು ಪ್ರಾಮುಖ್ಯತೆ ಏನು, ಹೇಗೆ ಮಾಡುವಂತಹದ್ದು, ಯಾವ ಯಾವ ಅಂಗಗಳಿಗೆ ಮಾಡುವಂತಹದ್ದು? ಈಗ ಮೈಕ್ರೋ ಸರ್ಜರಿ ಈಗ ಮೋಸ್ಟ್ ಅಡ್ವಾಂಟೇಜಸ್ ಅಂದ್ರೆ ಹೇಳಿಕೆ ಸರ್, ಈಗ ಇಂಡಸ್ಟ್ರಿಯಲ್ ಏಜ್ ಅಲ್ಲಿ ಈಗ ಡಿಸಬಿಲಿಟಿ ಪ್ರಕಾರ, ಫಾರ್ ಎಕ್ಸಾಂಪಲ್ ಈಗ ತಂಬು ಹೋದ್ರೆ ಬೆರಳು ಹೆಬ್ಬೆಟ್ಟು ಕಟ್ಟಾದ್ರೆ ಪೇಷಂಟ್ ಈಸ್ ಅದ್ರ ಡಾಮಿನೆಂಟ್ ಹ್ಯಾಂಡ್, ಅಂದ್ರೆ ಪೇಷಂಟ್ ರೈಟ್ ಹ್ಯಾಂಡೆಡ್ ಮತ್ತೆ ತಂಬ್ ರೈಟ್ ತಂಬ್ ಕಟ್ಟಾದ್ರೆ ಆಲ್ಮೋಸ್ಟ್ 40-50% ಡಿಸೇಬಲ್ಡ್ ಆಗ್ತಾರೆ ಅವರು. ಸೊ ಬೇರೆ ಬೇರೆಲ್ಲ ಕಟ್ಟಾಗಿದ್ರೆ ಅಷ್ಟೇ ಇರ್ತಾರೆ, 40%, 30% ಆ ತರ ಕಮ್ಮಿ ಕಮ್ಮಿ ಆಗ್ತಾ ಹೋಗುತ್ತೆ ಫಿಂಗರ್ ಎಲ್ಲ ಬೇರೆ ಬೇರೆ ನೋಡುವಾಗ. ಕೈಯ ಪ್ರಧಾನವಾದಂತಹ ಒಂದು ಅಂಗವೇ ಇದು ಮೇನ್. ಈಗ ನಾವು ಆತರ ಇರುವಾಗ ಈಗ ತಂಬು ಕಟ್ಟಾದ್ರೆ ಮತ್ತೆ ನಮ್ಗೆ ಬೇರೆ ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ಈ ಎಲ್ಲ ಜಾಗದ ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ನಮ್ಗೆ ಮೈಕ್ರೋ ಸರ್ಜರಿ ತುಂಬಾ ಯೂಸ್ ಆಗಿರುತ್ತೆ. ಅಂದ್ರೆ ಈಗ ಇನ್ನೊಂದು ಜನಗಳಿಗೆ ಏನ್ ಗೊತ್ತಿರಬೇಕಂದ್ರೆ, ವಿದಿನ್ 3-6 hours ನೀವು ಬಂದ್ರೆ, ಇಫ್ ಯು ಕಮ್ ಟು ದ ಸೆಂಟರ್ ಎಲ್ಲಿ ಮೈಕ್ರೋ ಸರ್ಜರಿ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇದೆ ಅಲ್ಲಿ ಬಂದ್ರೆ ನಾವೇನ್ ಮಾಡಬಹುದು. ಜನಗಳಿಗೆ ಏನಾಗತ್ತೆ, ಇಲ್ಲ ಅವ್ರು ಹೇಳಿದ್ದಾರೆ ಅದು ಅಲ್ಲಿ ಹೋಗ್ಬೋದು. ಈಗ ಮೇನ್ ಅಂದ್ರೆ ಅದು 3-6 hours ಉಂಟಲ್ಲ ಸರ್, ದಟ್ಸ್ ಅ ಗೋಲ್ಡನ್ ಪೀರಿಯಡ್. ಅದಾದ್ಮೇಲೆ ಬಂದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆಲ್ವೇಸ್ ಗೋ ಟು ದ ಪ್ಲೇಸ್ ಎಲ್ಲಿ ಫೆಸಿಲಿಟೀಸ್ ಇದೆ ಅಲ್ಲಿ ಫಸ್ಟ್ ಹೋಗಿ, ಅಲ್ಲಿ ಹೋಗಿ ಅದು ಆಪರೇಷನ್ ಮಾಡಿಸ್ಬೇಕು ನೀವು. ಮತ್ತೆ ಇದು ಬೆರಲ್ ಕಟ್ಟಾದ್ರೆ ಮೈಕ್ರೋ ಸರ್ಜರಿ ಬೇರೆ ಯೂಸ್ ಅಂದ್ರೆ ಕ್ಯಾನ್ಸರ್ ಅಲ್ಲಿ, ಈಗ ಕ್ಯಾನ್ಸರ್ ಅಲ್ಲಿ ಮುಖದ ಒಂದು ಅರ್ಧ ಮುಖ ಎಲ್ಲ ತೆಗೆದು ಬಿಡ್ತಾರೆ. ಸೊ ಆ ಜಾಗಕ್ಕೆ ನಮ್ಮ ತೊಡೆಯಿಂದ ಒಂದು ದೊಡ್ಡದು ಮಾಂಸ ಮತ್ತೆ ಚರ್ಮ ಮತ್ತೆ ಕಾಲಿಂದ ಬೇಕಿದೆ ಮುಳೆನೂ ತೆಗೆದು ಅಲ್ಲಿ ಹಾಕಿ ರೀಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೀವಿ. ಅಂದ್ರೆ ಅಷ್ಟು ತೆಗ್ದಾದ್ಮೇಲೂ ಅವರು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಕಾಣಿಸ್ತಾರೆ. ಅವ್ರಿಗೆ ಈ ತರ ಆಗ್ಲಿಕ್ಕಿಲ್ಲ. ಈಗ ಹೊರಗಡೆ ಸೊಸೈಟಿಲಿ ಹೋಗುವಾಗ ಅವ್ರು ಮುಖದೆಯಲ್ಲಿ ನೋಡಿದರೆ ಇದಾಗ್ತಾರೆ, ಟಾಂಟ್ ಹಾಕ್ತಾರೆ, ಆ ತರ ಆಗ್ಲಿಕ್ಕಿಲ್ಲ. ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಬಂದೇ ಬರುತ್ತೆ. ಬಹುಶಃ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು. ಈಗ ನೀವು ಈಗಾಗಲೇ ಹೇಳಿರಿ 3-6 hours ಬಹಳ ಕ್ರೂಷಿಯಲ್ ಪೀರಿಯಡ್. ಈ ಸಂದರ್ಭದಲ್ಲಿ ಅಂದ್ರೆ ಈಗ ಆಕಸ್ಮಿಕವಾಗಿ ಒಂದು ಬೆರಳು ಕಟ್ ಆಗಿದೆ ಅಂತ ಇಟ್ಕೊಳ್ಳಿ, ಓಕೆ ಸರ್, ಆ ಪೇಷಂಟ್ ಏನು ಮಾಡಬೇಕು, ಅದನ್ನ ನಿಶ್ಚಲವಾಗಿ ಅಂದ್ರೆ ಮೂವ್ಮೆಂಟ್ ಇಲ್ಲದೆ ಇರುವ ಹಾಗೆ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಈಗ ಇಂಪಾರ್ಟೆಂಟ್ ಇರುವುದುಂಟಲ್ಲ ಸರ್, ಇದು ಬೇಸಿಕಲಿ ಟ್ರಾನ್ಸ್ಪೋರ್ಟೇಷನ್. ಹೇಗೆ ಆ ಕಟ್ ಆಗಿದ್ದು ಪಾರ್ಟ್ ಹಾಸ್ಪಿಟಲ್ ತನಕ ನೀವು ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತೀರಾ ಅಂತ. ಇಂಪಾರ್ಟ್ ಅಂದ್ರೆ ಅದು ಕಟ್ ಆಗಿರತ್ತೆ, ಫಸ್ಟ್ ಏನ್ ಮಾಡ್ಬೇಕು, ಕಟ್ ಆಗಿದ ಅಂಗ ಉಂಟಲ್ಲ ಸರ್, ಅದಕ್ಕೆ ಒಂದು ನೀರಿಂದ ತೊಳಿಬೇಕು. ಪ್ಲೇನ್ ವಾಟರ್, ರನ್ನಿಂಗ್ ಟ್ಯಾಪ್ ವಾಟರ್, ನಿಮ್ಗೆ ಬೇಕು ಸಲೈನೆ ಬೇಕು ಅದು ಬೇಕಂತ ಏನಿಲ್ಲ, ನೀರಿಂದ ತೊಳಿರಿ. ಯಾಕೆ, ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಅದಾದ್ಮೇಲೆ ಒಂದು ವೆಟ್ ಸಲೈನ್ ಗಾಜ್ ಇರುತ್ತೆ, ಅಂದ್ರೆ ಡ್ರೆಸ್ಸಿಂಗ್ ಮಾಡೋದಿದ್ದು, ಅದಕ್ಕೆ ಒಂದು ಕವರ್ ಮಾಡಿ, ಅದು ಮತ್ತೆ ಒಂದು ಪ್ಲಾಸ್ಟಿಕ್ ಕ್ಲೀನ್ ಕವರ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ಒಳಗಡೆ ಹಾಕ್ಬೇಕು, ಹಾಕಿ ಕಟ್ ಹಾಕಿ ನಾಟ್ ಹಾಕಿ. ಇನ್ನೊಂದು ದೊಡ್ಡದು ಬ್ಯಾಗ್ ತಗೊಳ್ಳಿ, ಅದರಲ್ಲಿ ಐಸ್ ಹಾಕ್ಬೇಕು, ಮತ್ತೆ ಇದು ಫಸ್ಟ್ ಬ್ಯಾಗ್, ಆ ಸೆಕೆಂಡ್ ಬ್ಯಾಗ್ ಒಳಗಡೆ ಹಾಕ್ಬೇಕು. ದಿಸ್ ಈಸ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಟೆಕ್ನಿಕ್. ಈಗ ಎಷ್ಟು ನಾವು ಯಾಕೆ ಹೇಳುದಂದ್ರೆ ಸರ್, ಈಗ ಕಟ್ ಆಗಿದ ಭಾಗ ನೀವು ಈಗ ಡರ್ಟಿ ಕ್ಲೋ ಹ್ಯಾಂಡ್ ಕರ್ಚಿಫ್ ಅಲ್ಲಿ ನಾವು ಟೈ ಮಾಡ್ಕೊಂತ ತರ್ತಾರೆ, ಏನಾಗುತ್ತೆ ಇನ್ಫೆಕ್ಷನ್. ನೀವು ಈಗ ಐಸ್ ಅಲ್ಲಿ ಇಟ್ರೆ, ಇನ್ನೊಂದಂದ್ರೆ ಐಸ್ ಅಲ್ಲಿ ಇಟ್ರೆ ಅದರದ್ದು ಸರ್ವೈವಲ್ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಪೇಷಂಟ್ಗೂ ಅಲ್ಲ, ಡಾಕ್ಟರ್ಗೂ ಈಸಿ ಆಗುತ್ತೆ ಆಪರೇಷನ್ ಮಾಡ್ಲಿಕ್ಕೆ. ಅದಕ್ಕೆ ಅದು ಪೂರ್ತಿ ಕಟ್ಟಾಗಿ ಪ್ರತ್ಯೇಕವಾದ್ರೆ ಒಂದು ವಿಧ, ಮತ್ತೆ ಹಾಗೆ ಇದ್ರೆ ಇನ್ನೊಂದು ವಿಧ ಅಂತ ಏನಾದ್ರು ಉಂಟಾ? ಇಲ್ಲ, ಈಗ ಸರ್ ಒಂದು ಬೆರಳಿಗೆ ಎರಡು ರಕ್ತ ನಾಡಿ ಇರುತ್ತೆ. ಸೊ ಈಗ ಒಂದೇ ಸೈಡ್ ಅಲ್ಲಿ ಕಟ್ ಆದ್ರೆ ಇನ್ನೊಂದು ರಕ್ತ ನಾಡಿಯಿಂದ ದಟ್ ಈಸ್ ಇನಫ್ ಸರ್ವೈವ್ ಆಗ್ಲಿಕ್ಕೆ. ಸೊ ನಮ್ಗೆ ಆ ಕಂಡೀಷನ್ ಅಲ್ಲಿ ಜಾಸ್ತಿ ಇಂಟೆನ್ಸಿವ್ ಸರ್ಜರಿ ಅಂದ್ರೆ ಮೇಜರ್ ಸರ್ಜರಿ ಮಾಡಬೇಕಂತ ಏನಿಲ್ಲ. ರಕ್ತ ಸಂಚಾರ ಸರಿಯಾಗಿದ್ರೆ ನಾವು ಬೆರಳು ಅದೇ ತರ ಬಿಡ್ಬೋದು. ಫ್ರಾಕ್ಚರ್ ಆಫ್ ಕೋರ್ಸ್ ನಮ್ಗೆ ಫಿಕ್ಸ್ ಮಾಡಬೇಕಾಗತ್ತೆ. ಆದ್ರೆ ಪೂರ್ತಿ ಕಟ್ ಆಗಿದೆ ಅಂದ್ರೆ ಎರಡು ಪೀಸ್ ಆಗಿದೆ, ಕಟ್ ಆಗಿ ಹೋಗಿದೆ, ಆ ಕಂಡೀಷನ್ ಅಲ್ಲಿ ಮೈಕ್ರೋವಾಸ್ಕ್ಯುಲರ್ ಸರ್ಜರಿ ರಿಪೇರ್ ಮಾಡಲೇಬೇಕಾಗತ್ತೆ. ಬೇರೆ ಏನು ಅಪರ್ಚುನಿಟೀಸ್ ಇಲ್ಲದ ಆಪ್ಷನ್ಸ್ ಇಲ್ಲ. ಆ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಬೇಕು? ಈಗ ಬೆರಳು ತುಂಡಾಗಿ ಪೂರ್ತಿ ಕಳಚಿಕೊಂಡಿಲ್ಲ ಅಂತಿದ್ರೆ ಅಲ್ಲ, ಆತರ ಏನ್ ಗೊತ್ತಾ ಸರ್, ಈಗ ಬೆಸ್ಟ್ ಅಂದ್ರೆ ಯು ಶುಡ್ ಗೋ ಟು ಎ ಪ್ಲೇಸ್ ವೇರ್ ದೇರ್ ಇಸ್ ಮೈಕ್ರೋ ಸರ್ಜರಿ. ಯಾಕೆಂದ್ರೆ ಅದು ಕಟ್ಟಾಗಿ ರಕ್ತ ಸಂಚಾರದ ನಾಡಿ ಉಂಟಾ ಇಲ್ವಾ ನೋಡ್ಲಿಕ್ಕೆ ನಮ್ಗೆ ಮೈಕ್ರೋಸ್ಕೋಪ್ ಬೇಕೇ ಬೇಕಾಗತ್ತೆ. ಈ ತರ ನೋಡಿ ಹೊರಗಡೆಯಿಂದ ನೋಡಿ ನಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲ, ಸಾಗಾಟದ ಸಂದರ್ಭದಲ್ಲಿ ಅಂದ್ರೆ ಒಂದು ಪ್ಲೇಸಿನ ಈಗ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದು ಕತ್ತರಿಸಲ್ಪಟ್ಟಿದೆ ಅಂತ ಇಟ್ಕೊಳ್ಳಿ, ಅವರು ಆಸ್ಪತ್ರೆಗೆ ಹೋಗಬೇಕಿದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಅನ್ಸುತ್ತೆ? ಟ್ರಾನ್ಸ್ಪೋರ್ಟೇಷನ್. ಸೊ ಮೇನ್ ಅದೇ ಸರ್, ಈಗ ನೀವು ಹೇಗೆ ಕಟ್ ಆಗಿರೋದು ನಾನು ಹೇಳಿದ್ನಲ್ಲ, ಎರಡು ಬ್ಯಾಗ್ ಬೇಕು, ಒಂದಲ್ಲಿ ಕ್ಲೀನ್ ಹಾಕಿ ಇನ್ನೊಂದು ಬ್ಯಾಗ್ ಅಲ್ಲಿ ಐಸ್ ಹಾಕಿ ಇದು ಬ್ಯಾಗ್ ಅದರಲ್ಲಿ ಒಳಗಡೆ ಹಾಕ್ಬೇಕು, ಮತ್ತೆ ಈಗ ಕೈಯಲ್ಲಿ ಅಲ್ಲಿ ಕಟ್ ಆಗಿದೆ. ಸೊ ಏನೀಗ ಮೇನ್ ಪ್ರಾಬ್ಲಮ್ ಏನಾಗುತ್ತೆ, ಏನು ಗಾಯ ಆದ್ರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಅವಾಗ ಗೊತ್ತಾಗ್ಲಿಕ್ಕಿಲ್ಲ ಪೇಷಂಟ್ಗೆ, ಅವರೀಗ ಆಂಗ್ಶಿಯಸ್ ಆಗ್ತಾರೆ, ಟೆನ್ಷನ್ ಅಲ್ಲಿ ಬರ್ತಾರೆ. ಸೊ ಏನ್ ಮಾಡೋದು ಬೇಡ, ಅದಕ್ಕೆ ಜಸ್ಟ್ ಒಂದು ಹ್ಯಾಂಡ್ ಕರ್ಚಿಫ್ ಇಲ್ಲದೆ ಕ್ಲೀನ್ ಡ್ರೆಸ್ಸಿಂಗ್ ಇದ್ರೆ ಬೆಸ್ಟ್, ಇಲ್ಲದೆ ಅಟ್ ಲೀಸ್ಟ್ ಒಂದು ಹ್ಯಾಂಡ್ ಕರ್ಚಿಫ್ ಹಾಕಿ ಪ್ರೆಷರ್ ಕೊಡಿ, ಬ್ಲೀಡಿಂಗ್ ಎಲ್ಲ ಅಲ್ಲೇ ನಿಂತ್ಕೊಳ್ಳುತ್ತೆ, ಏನ್ ತೊಂದರೆ ಆಗ್ಲಿಕ್ಕಿಲ್ಲ. ಮತ್ತೆ ಆಸ್ ಸೂನ್ ಆಸ್ ಪಾಸಿಬಲ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಆಪರೇಷನ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ನೀವು ಪ್ರಸ್ತಾಪ ಮಾಡಿರುವಂತಹದ್ದು ಬರ್ನ್ಸ್ ಅಥವಾ ಸುಟ್ಟ ಗಾಯಗಳು ಅಂತ, ಇದರ ಬಗ್ಗೆ ಹೇಳಿ. ಇದು ಯಾವ ಯಾವ ಸಂದರ್ಭದಲ್ಲಿ ಮತ್ತೆ ಯಾವ ರೀತಿಯ ಆಘಾತಗಳು ಆಗ್ತವೆ, ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬಹುದು? ಈಗ ಬರ್ನ್ಸ್ ಉಂಟಲ್ಲ ಸರ್, ಈಗ 21st century ಈಗ ಬಂದಾದ್ಮೇಲೆ ಮೇಜರ್ ಬರ್ನ್ಸ್ ಆಗುದು ಲೋವರ್ ಸ್ಟೇಟಾ ಅಲ್ಲಿ, ಅಂದ್ರೆ ಲೋವರ್ ಇಕಾನಮಿಕ್ ಸ್ಟೇಟಸ್ ಅಲ್ಲಿ ಯಾರು ಪೂವರ್ ಪೇಷಂಟ್ ಇರ್ತಾರೆ ಅವರಲ್ಲಿ ಆಗುದು ಮೋಸ್ಟ್ ಕಾಮನ್ಲಿ. ಈಗ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಸರ್, ಈಗ ನಾನು ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ, ನಾನು ಕೆಲಸ ಮಾಡಿರೋದು ಸಫ್ದರ್ಜಂಗ್ ಹಾಸ್ಪಿಟಲ್ ಡೆಲ್ಲಿ. ಸೊ ನಾನು ಅಲ್ಲಿ ಪೋಸ್ಟೆಡ್ ಇರುವಾಗ ನಾನು ಎಲ್ಲ ಐ ವಾಸ್ ಪೋಸ್ಟೆಡ್ ಇನ್ ದ ಬರ್ನ್ಸ್ ICU. ಸೊ ಅಲ್ಲಿ ಪೇಷಂಟ್ಸ್ ನೋಡುವಾಗ ನನಗೆ ಒಂದು ಥಾಟ್ ಬಂತು ಸರ್, ಅಂದರೆ ವಿ ಆರ್ ಸೋ ಫಾರ್ಚುನೇಟ್ ಅಂತ. ಅಂದರೆ ನಮಗೆ ಏನು ಅನಿಸುತ್ತೆ, ನಾವು ಈಗ 6 feet ಟಾಲ್ ಇರಬೇಕು, ಕ್ಲೀನ್ 6 packs ಆ್ಯಬ್ಸ್ ಇರಬೇಕು, ಮಸಲ್ ಇರಬೇಕು, ಅದು ಇರಬೇಕು. ಆದರೆ ನೀವು ಬರ್ನ್ಸ್ ಪೇಷಂಟ್ ನೋಡಿದ್ರೆ ಉಂಟಲ್ಲ ಸರ್, ಯು ಆರ್ ಸೋ ಥ್ಯಾಂಕ್ಫುಲ್ ಟು ದ ಗಾಡ್. ಅಂದರೆ ಇಷ್ಟು ಖುಷಿ ಆಗುತ್ತೆ, ಯಾಕೆಂದ್ರೆ ನೀವು ನಾರ್ಮಲ್ ಆಗಿದ್ದೀರಾ. ಈಗ ನೀವು ರೋಡಲ್ಲಿ ನಡೆಯುವಾಗ ಯಾರಾದರೂ, ಈಗ ಬರ್ನ್ಸ್ ಪೇಷಂಟ್ಗೆ ಸರಿಯಾಗಿ ರೋಡ್ ಮೇಲೆ ನಡಿಲಿಕ್ಕಿಲ್ಲ, ಯಾಕಂದ್ರೆ ಅವ್ರಿಗೆ ಈಗ ಇದ ಬೇಜಾರಾಗಿರುತ್ತೆ. ಯಾರಾದರೂ ನನಗೆ ತಿರುಗಿ ನೋಡ್ತಾರೆ, ನನಗೆ ಮೇಲೆ ಕಮೆಂಟ್ ಪಾಸ್ ಮಾಡ್ತಾರೆ. ಆದರೆ ಯು ಆಸ್ ಸಚ್ ಎ ನಾರ್ಮಲ್ ಪರ್ಸನ್ ಅಷ್ಟು ಫಾರ್ಚುನೇಟ್ ಇದ್ದಾರೆ, ಯಾರು ನೋಡ್ಲಿಕ್ಕಿಲ್ಲ, ಯು ಕ್ಯಾನ್ ಲೀವ್ ಎ ನಾರ್ಮಲ್ ಲೈಫ್. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಜಸ್ಟ್ ಬಿ ನಾರ್ಮಲ್. ಬರ್ನ್ಸ್ ಪೇಷಂಟ್ಗೆ ಅದು ಇಲ್ಲ ಸರ್, ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಷ್ಟು ಕಮ್ಮಿ ಆಗಿರುತ್ತೆ, ಲೋ ಸೆಲ್ಫ್ ಇಸ್ಟೀಮ್ ಇರುತ್ತೆ, ಕಿ ನಾನು ಹೇಗೆ ಈಗ ಪುನಃ ಹೋಗುದು, ಹೇಗೆ ನಾನು ಮುಖ ತೋರಿಸೋದು, ಹೇಗೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ನಾನು ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು, ಆದರೆ ನನಗೇನು ಮಾಡಲಿಕ್ಕೆ ಆಗಲ್ಲ, ಅದು ಮೇನ್ ಪ್ರಾಬ್ಲಮ್. ಸೊ ಬರ್ನ್ಸ್ದು ನಮ್ದು ಮೇನ್ ಅಂದರೆ ಫಸ್ಟ್ ಆಫ್ ಕೋರ್ಸ್ ಬಂದದವ್ರದ್ದು ಪ್ರಾಣ ಉಳಿಸೋದು, ಅದಾದ್ಮೇಲೆ we try to help them with surgeries, physiotherapy, so many methods, so that they come back to the society. Andre avar fruitful agirbeku, he should be an asset, not a liability to the society. ಇದರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಹೇಳಿ, ಬರ್ನ್ಸ್ ಅಂತ ಒಂದು ಈ ಸುಟ್ಟ ಗಾಯ ಆಗಿರುವಂತಹ ಒಬ್ಬರು ಪೇಷಂಟ್ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಅವರಿಗೆ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನೇನು ಮಾಡಬೇಕು? ಈಗ ಪ್ಲಾಸ್ಟಿಕ್ ಸರ್ಜರಿ ಬರ್ನ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ ಸರ್, ಈಗ ಒಂದು ಸುಟ್ಟೋದ್ಮೇಲೆ ಗಾಯ ಒಣಗ್ಲಿಕ್ಕಿಲ್ಲ, ಅದಕ್ಕೆ ಒಂದು 2 ವಾರ ಆಗುತ್ತೆ, 3 ವಾರ ಆಗುತ್ತೆ, ಗಾಯ ಒಣಗ್ಲಿಕ್ಕಿಲ್ಲ. ಸೊ ಈ ಕಂಡೀಷನ್ ಅಲ್ಲಿ ಫಸ್ಟ್ ಮೋಸ್ಟ್ ಕಾಮನ್ ಸರ್ಜರಿ ಡನ್ ಇನ್ ಪ್ಲಾಸ್ಟಿಕ್ ಸರ್ಜರಿ ಸ್ಕಿನ್ ಗ್ರಾಫ್ಟಿಂಗ್, ತೊಡೆಯಿಂದ ಇಲ್ಲದ್ರೆ ಎಲ್ಲಿ ಚರ್ಮ ಸಿಗತ್ತೆ ಅಲ್ಲಿಂದ ಚರ್ಮ ತೆಗೆದು ಗಾಯ ಮೇಲೆ ಹಾಕಿ ಗಾಯ ಕ್ಲೋಸ್ ಮಾಡ್ತೀವಿ. ಈ ಚರ್ಮಕ್ಕೆ ಯಾವುದೇ ಪರ್ಯಾಯ ಇಲ್ಲ, ಕೃತಕವಾಗಿ ಚರ್ಮ ಇದೆಯಾ? ಇಲ್ಲ ಇಲ್ಲ, ಈಗ ನಮ್ಗೆ ಅದೇ ನಾವು ಈಗ KS Hegdal ಇನ್ನೊಂದು ಅಂದ್ರೆ ನಾವು ಟಿಶ್ಯೂ ಬ್ಯಾಂಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಸೊ ಏನಾಗುತ್ತೆ, ಈಗ ಐದರ್ ಫ್ರಮ್ ಲಿವಿಂಗ್ ಆರ್ ಕ್ಯಾಡವರ್ ನಾವು ಚರ್ಮ ತೆಗೆದು ಅದ್ಮೇಲೆ ಅದು ಪ್ರಿಸರ್ವ್ ಮಾಡಿ ಇಡ್ತೀವಿ. ಸೊ ಯಾವ ಪೇಷಂಟ್ಗೆ ಇಲ್ಲ ಶರೀರ ಆದ್ರೆ ಚರ್ಮದ ಇಲ್ಲ, ತೆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ಅವ್ರಿಗೆ ವಿ ಕ್ಯಾನ್ ಯೂಸ್ ದಿಸ್ ಆಸ್ ಎ ಟೆಂಪ್ರರಿ ಡ್ರೆಸ್ಸಿಂಗ್. ಅಂದ್ರೆ ಆ ನಮ್ಮ ಕ್ರಿಟಿಕಲ್ ಮೂಮೆಂಟ್ ನಾವು ಕ್ರಾಸ್ ಮಾಡ್ಲಿಕ್ಕೆ, ಅದು ಕ್ರಿಟಿಕಲ್ ಪೀರಿಯಡ್ ಕ್ರಾಸ್ ಆದ್ಮೇಲೆ ಚಾನ್ಸಸ್ ಆಫ್ ಸರ್ವೈವಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಫೆಸಿಲಿಟೀಸ್ ಉಂಟು ಎಲ್ಲ. ಈಗ ಸದ್ಯಕ್ಕೆ KS Hegde ಹಾಸ್ಪಿಟಲ್ ಇಸ್ ಗ್ರೋಯಿಂಗ್ ಲೀಪ್ಸ್ ಅಂಡ್ ಬೌಂಡ್ಸ್. ಫಸ್ಟ್ ಅದು. ಸೆಕೆಂಡ್ ಕಾಂಪ್ಲಿಕೇಶನ್ ಬರುತ್ತೆ ಸರ್, ಕಾಂಟ್ರಾಕ್ಚರ್ಸ್ ಅಂತ. ಕಾಂಟ್ರಾಕ್ಚರ್ ಅಂದ್ರೆ ಏನಾಗುತ್ತೆ, ಈಗ ಗಾಯ ಸುಟ್ಟೋಗಿರುತ್ತೆ, ಅವ್ರು ಅದಕ್ಕೇನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕಿಲ್ಲ. ಸೊ ಏನಾಗುತ್ತೆ, ಇದು ಬೆರಳು ಇರಲಿ ಕೈ ಇರಲಿ ಅದು ಮರ್ಚೋಗಿ ಟೈಟ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ನಾವು ಕಾಂಟ್ರಾಕ್ಚರ್ ಅಂತ ಹೇಳ್ತೀವಿ. ಸೊ ಇದು ಸರ್ಜರಿ ಮಾಡ್ತೀವಿ, ಅಂದ್ರೆ ಬೆರಳೆಲ್ಲ ಕಟ್ ಆಗಿರೋದು ಟೈಟ್ ಆಗಿರೋದು ಅದೆಲ್ಲ ಬಿಡಿಸ್ಕೊಡ್ತೀವಿ. ಅದಕ್ಕೆ ಬೇಕಿದ ಚರ್ಮ ಹಾಕ್ಬೋದು, ಇಲ್ಲದೆ ಫ್ಲಾಪ್ ಅಂತ ಹೇಳ್ತೀವಿ. ಫ್ಲಾಪ್ ಅಂದ್ರೆ ಪಕ್ಕದ ಜಾಗದಿಂದ ಚರ್ಮ ಇಲ್ಲದ್ರೆ ಮಾಂಸ ತಿರುಗಿಸಿ ಅದು ಗಾಯ ಕ್ಲೋಸ್ ಮಾಡಿಕೊಡ್ತೀವಿ. ಮತ್ತೆ ಕತ್ತಲ್ಲಿ ನೆಕ್ಕಲ್ಲಿ ಇರ್ಬೋದು, ಈಗ ಶೋಲ್ಡರ್ ಅಲ್ಲಿ ಇರ್ಬೋದು, ಆಕ್ಸಿಲಾದಲ್ಲಿ ಇರ್ಬೋದು, ಅದೆಲ್ಲ ಕಾಂಟ್ರಾಕ್ಚರ್ ರಿಲೀಸ್ ಮಾಡ್ಕೊಡ್ತೀವಿ. ಇದಾದ್ಮೇಲೆ ಲಾಸ್ಟಿಗೆ ಒಂದು ಕಾಸ್ಮೆಟಿಕ್ ಪಾರ್ಟೂ ಬರ್ನ್ಸ್ ಅಲ್ಲಿ ಬಂದ್ಬಿಡುತ್ತೆ. ಈಗ ಪೇಷಂಟ್ಗೆ ಏನಂದ್ರೆ ಈಗ ಕೈ ಎಲ್ಲ ಬಿಡಿ, ಅದು ಶೋಲ್ಡರ್ ಆರ್ಮ್ಸ್ ಎಲ್ಲ ಕವರ್ ಆಗ್ಬಿಡತ್ತೆ ಬಟ್ಟೆದಿಂದ. ಅಂದ್ರೆ ಪೇಷಂಟ್ಗೆ ಒಂದು ಮನಸ್ಸಲ್ಲಿ ಇರುತ್ತೆ, ಈಗ ನಾನು ಸ್ವಲ್ಪ ನಿಯರ್ ನಾರ್ಮಲ್ ಕಾಣಿಸ್ಬೇಕಂತ. ಈಗ ಜಾಸ್ತಿ ಸುಟ್ಟವ್ರಿಗೆ ಮುಖದ ಮೇಲೆ ಬರ್ನ್ಸ್ ಇದ್ರೆ ಈಗ ನೋಸ್ ಹೋಗುತ್ತೆ, ಮೂಂಕ್ ಹೋಗುತ್ತೆ, ಕಿವಿ ಹೋಗುತ್ತೆ, ಲಿಪ್ಸ್ ಎಲ್ಲ ಇರಲಿಕ್ಕಿಲ್ಲ, ಲಿಪ್ಸ್ ಕ್ಲೋಸ್ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಈ ಕಂಡೀಷನ್ ಅಲ್ಲಿ ನಾವೆಲ್ಲ ಆಪರೇಷನ್ಸ್ ಮಾಡ್ತೀವಿ, ಅಂದ್ರೆ ಫುಲ್ ಥಿಕ್ನೆಸ್ ಗ್ರಾಫ್ಟ್ ಹಾಕ್ತೀವಿ, ಬೇಕಿದ್ರೆ ಫ್ಲಾಪ್ ಮಾಡ್ತೀವಿ, ಲೇಸರ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ಸ್ಕಿನ್ ಎಷ್ಟು ನಿಯರ್ ನಾರ್ಮಲ್ ಮಾಡಿ, ನಮ್ದು ಪ್ರಯತ್ನದಿಂದ ಎಷ್ಟು ನಿಯರ್ ನಾರ್ಮಲ್ ಅಪಿಯರೆನ್ಸ್ ಕೊಡ್ಲಿಕ್ಕೆ ಆಗತ್ತೆ ಅದು ಪ್ರಯತ್ನ ಮಾಡಿ ಅವರಿಗೆ ಪೇಷಂಟ್ಗೆ ಅದು ಕ್ಲುಕ್ ಕೊಡ್ತೀವಿ ನಾವು. ಅಂದ್ರೆ ಈಗ ಆಸಿಡ್ ಬರ್ನ್ ಇದ್ದಂತಹ ಸಂದರ್ಭದಲ್ಲಿ ಆಗ್ಬೋದು, ಅಥವಾ ಪಟಾಕಿಗಳಿಂದ ಆಗಿರುವಂತಹ ಒಂದು ಬರ್ನ್ಸ್ ಯಾವ್ದು ಸರ್? ಬರ್ನ್ಸ್ ಯಾವ್ದು ಇರ್ಬೋದು, ನೀವು ಹೇಳಿದ್ರೆ ಆಸಿಡ್ ಇರ್ಬೋದು, ಪಟಾಕಿಯಿಂದ ಇರ್ಬೋದು, ಇಲ್ಲದ್ರೆ ಮನೆಯದಾದ ಆಕ್ಸಿಡೆಂಟ್ ಇಂದ ಇರ್ಬೋದು, ಇಲ್ಲದ್ರೆ ಕರೆಂಟ್ ಇಲೆಕ್ಟ್ರಿಕ್ ಕರೆಂಟ್ ಇಂದ ಇರ್ಬೋದು, ಯಾವ್ದು ಆದ್ರೇನು ಫೈನಲ್ ಟ್ರೀಟ್ಮೆಂಟ್ ಒಂದು ಒಂದೇ ತರ ಇರುತ್ತೆ ಸರ್ ಅದು. ಇನ್ನು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಈ ಕಾಸ್ಮೆಟಿಕ್ ಸರ್ಜರಿ ಅನ್ನುವಂಥದ್ದು, ಅಥವಾ ಆಸ್ಥೆಟಿಕ್ ಸರ್ಜರಿ ಅನ್ನುವಂಥದ್ದು, ಇದರ ಬಗ್ಗೆ ಹೇಳಿ. ಈಗ ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಸಹ ಹೇಳಿ ಪ್ರಕಾರ ಜನಗಳಿಗೆ ಆಗತ್ತೆ ಅದು, ಇಟ್ ಈಸ್ ಓನ್ಲಿ ಎಫರ್ಟೇಬಲ್ ಬೈ ದ ವೆರಿ ರಿಚ್ ಪೀಪಲ್ ಆರ್ ಆಕ್ಟರ್ಸ್, ಅವರಿಗೆ ಎಫರ್ಟೇಬಲ್ ಎಷ್ಟು ತುಂಬಾ ಕಾಸ್ಟ್ಲಿ ಇರುತ್ತೆ ಅದು ಫಸ್ಟ್ ಅವರು ಡೌಟ್. ಅದು ಆ ತರ ಅಲ್ಲ, ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಸರ್ಜರಿ, ಯಾವ ನಿಮ್ಮ ಆರ್ಥೋಪೆಡಿಕ್ ಸರ್ಜರಿ ಆಗಲಿ, ಸರ್ಜರಿ ನಾರ್ಮಲ್ ಜನರಲ್ ಸರ್ಜರಿ ಆಗಲಿ, ಕಾಸ್ಟ್ ಎಲ್ಲ ಅಷ್ಟೇ ಇರುತ್ತೆ. ಮತ್ತೆ ಇನ್ನೊಂದಂದ್ರೆ ಯಾವ್ದು ಸರ್ಜರಿ ಬರುತ್ತೆ ಅಂತ. ಈಗ ಎಸ್ಥೆಟಿಕ್ ಸರ್ಜರಿ ತಲೆದಿಂದ ಕಾಲು ತನಕ ಬರುತ್ತೆ. ಈಗ ಯಾರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕಿದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬಹುದು. ಯಾರದು ಆಗ್ತಾ ಇದೆ ಕಿನ್ನೊಂದು ಕಣ್ಣೆಲ್ಲ ತುಂಬಾ ದೊಡ್ಡದಿದೆ, ರೆಪ್ಪೆ ಎಲ್ಲ ತುಂಬಾ ದೊಡ್ಡದಾಗಿದೆ, ಲೂಸ್ ಆಗಿದೆ, ಅದು ಮಾಡಬಹುದು. ಅಂದ್ರೆ ಬ್ಲೆಫರೋಪ್ಲಾಸ್ಟಿ ಹೇಳ್ತೀವಿ. ಯಾರಿಗಾದ್ರೂ ಇರುತ್ತೆ ನಂದು ಮೂಂಕ್ ಸರಿಯಾಗಿಲ್ಲ, ಸ್ವಲ್ಪ ಸ್ವಲ್ಪ ಆ ತರ ಇದು ಇದೆ, ಅದಕ್ಕೆ ನಾವು ಡಿವೈಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ, ಆ ತರ ತೊಂದರೆ ಇದೆ, ಇಲ್ಲ ತುಂಬಾ ಚಿಕ್ಕದಿದೆ, ಇಲ್ಲ ತುಂಬಾ ದೊಡ್ಡದಿದೆ, ಅದು ಅವ್ರಿಗೆ ಯಾವ ತರ ಬೇಕು ಆ ತರ ಮಾಡಿಕೊಡ್ಬೋದು. ಕಿವಿ ರೀಕನ್ಸ್ಟ್ರಕ್ಟ್ ಮಾಡ್ಕೋಬಹುದು, ತುಂಬಾ ಯಾವ್ದು ಕಿವಿ ತುಂಬಾ ದೊಡ್ಡದಾಗಿರುತ್ತೆ, ಇಲ್ಲಾದ್ರೂ ಕಂಜನೈಟಲ್ ಡಿಫಾರ್ಮಿಟಿ ಇರುತ್ತೆ, ಕಿವಿ ಗ್ರೋ ಆಗ್ಲಿಕ್ಕಿಲ್ಲ, ಅಷ್ಟೇ ಚಿಕ್ಕದಾಗಿರುತ್ತೆ ಒಂದು ಸೈಡ್, ಅದು ರೀಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ. ಮತ್ತೆ ಇನ್ನೊಂದು ಈಗ ಲೈಪೋಸಕ್ಷನ್, ದಟ್ಸ್ ಈಗ ಯಾರಿಗೂ ಲೈಪೋಸಕ್ಷನ್ ಯಾರಿಗೂ ಎಲ್ಲವರಿಗೆ ಗೊತ್ತಿರುತ್ತೆ. ಈಗ ಸ್ಮಾರ್ಟ್ ಫೋನ್ ಬಂದಾದ್ಮೇಲೆ ಅವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಲೈಪೋಸಕ್ಷನ್ ಏನಂತ. ಸೊ ಲೈಪೋಸಕ್ಷನ್ ಶರೀರದ ಯಾವುದೋ ಅಂಗದಲ್ಲಿ ಜಾಸ್ತಿ ಫ್ಯಾಟ್ ಇದ್ರೆ ಆ ಫ್ಯಾಟ್ ತೆಗೆದುಕೊಡ್ತೀವಿ, ದಟ್ ಈಸ್ ಲೈಪೋಸಕ್ಷನ್. ಬೇರೆ ಬರುತ್ತೆ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್, ಈಗ ಆಗ್ಮೆಂಟೇಷನ್ ಬೇಕಾ ಇಲ್ಲದೆ ಕಮ್ಮಿ ಚಿಕ್ಕದ ಮಾಡಬೇಕಾಗತ್ತೆ, ಅದನ್ನು ಮಾಡ್ಕೊಡ್ತೀವಿ. ಕ್ಯಾನ್ಸರ್ ಒಂದು ಸಂದರ್ಭದಲ್ಲಿಯೂ ಕೂಡ ಅವಶ್ಯಕತೆ ಬರ್ತದೆ. ಕ್ಯಾನ್ಸರ್ ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಕ್ಯಾನ್ಸರ್ ಬ್ರೆಸ್ಟ್ ತೆಗೆದಾದ್ಮೇಲೆ ನಾವು ಬೇರೆ ಜಾಗದಿಂದ ಮಾಂಸ ತಿರುಗಿಸಿ ಅದೇ ಪುನಃ ಅದೇ ಸೈಜ್ ಅದು ಬ್ರೆಸ್ಟ್ ರೀಕನ್ಸ್ಟ್ರಕ್ಟ್ ಮಾಡಿಕೊಡ್ಬೋದು, ರೀಕನ್ಸ್ಟ್ರಕ್ಟಿವ್ ಸರ್ಜರಿ, ಅದು ಮಾಡ್ಕೊಡ್ತೀವಿ. ಸೊ ಅದೇ ಈಗ ಅದೇ ನಾ ಹೇಳಿತರ ಪ್ಲಾಸ್ಟಿಕ್ ಸರ್ಜರಿ ಒಂದೇ ಕಾಸ್ಮೆಟಿಕ್ ಸರ್ಜರಿ ಅಲ್ಲ, ತುಂಬಾ ಬ್ರಾಂಚಸ್ ಇದೆ ಅದರಲ್ಲಿ. ಆಮೇಲೆ ಈಗ ಪ್ಲಾಸ್ಟಿಕ್ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಏನೇನೋ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ? ಈಗ ಫಸ್ಟ್ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ ಮೋಸ್ಟ್ ಕಾಮನ್ ಅಂದ್ರೆ ತುಂಬಾ ಪ್ಲಾಸ್ಟಿಕ್ ಸರ್ಜರಿ ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ, ತುಂಬಾ ಹಣ ಆಗತ್ತೆ ಅದಕ್ಕೆ. ಸೊ ಈಗ ಪ್ಲಾಸ್ಟಿಕ್ ಸರ್ಜರಿ ಯಾವುದು ಪ್ರೊಸೀಜರ್ ಇದ್ರೆ ಅದು ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಪ್ರೊಸೀಜರ್, ಅದು ಜನರಲ್ ಸರ್ಜರಿ ಇರ್ಬೋದು, ಆರ್ಥೋಪೆಡಿಕ್ಸ್ ಇರ್ಬೋದು, ಯಾವುದು ಸರ್ಜರಿ ಎಷ್ಟಾಗುತ್ತೆ ಅಷ್ಟೇ ಆಗೋದು. ನಿಮ್ಗೆ ಈ ಸರ್ಜರಿಯಲ್ಲಿ ಕಾಸ್ಟ್ಲಿ ಯಾಕೆ ಆಗುದು ಅಂದ್ರೆ ಬಿಕಾಸ್ ಆ ಸೂಚರ್ ಮಟೀರಿಯಲ್ ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ, ತುಂಬಾ ತಳ್ಳಗಾಗಿರೋದು ಸ್ಟಿಚ್ ಮಟೀರಿಯಲ್ ಇರುತ್ತೆ, ಅದರಿಂದ ಅದು ಕಾಸ್ಟ್ ಜಾಸ್ತಿ ಆಗುದು, ಬೇರೆ ನಿಮ್ಗೆ ಪ್ರೊಸೀಜರ್ ಆಗ್ಲಿಕ್ಕಿಲ್ಲ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಲೈಪೋಸಕ್ಷನ್, ಇಟ್ಸ್ ಎ ವೆರಿ ಕಾಮನ್, ಒನ್ ಆಫ್ ದ ಮೋಸ್ಟ್ ಕಾಮನ್ ಪ್ಲಾಸ್ಟಿಕ್ ಸರ್ಜರಿ ಪ್ರೊಸೀಜರ್, ಎಸ್ಥೆಟಿಕ್ ಸರ್ಜರಿ ಪ್ರೊಸೀಜರ್, ಅದನ್ನು ಅಷ್ಟು ಕಾಸ್ಟ್ಲಿ ಏನಿಲ್ಲ, ಅದು ಮಿಸ್ಕನ್ಸೆಪ್ಷನ್ ಅಷ್ಟು ಕಾಸ್ಟ್ಲಿ ಆಗುತ್ತೆ, ಬೇರೆ ಅವರಿಗೆ ಅದು ಎಫೋರ್ಡೇಬಲ್ ಇಲ್ಲ, ಇಟ್ಸ್ ಓನ್ಲಿ ಎಫೋರ್ಡೇಬಲ್ ಟು ದ ಹೈಯರ್ ಕ್ಲಾಸ್. ಪುಷಿ, ಈ ಲೈಪೋಸಕ್ಷನ್ ಬಗ್ಗೆ ಹೇಳುವಾಗ ಇದರಿಂದ ಏನಾದರೂ ತೊಂದರೆಗಳು ಇದೆಯಾ ಅಥವಾ ಡಿಸ್ಅಡ್ವಾಂಟೇಜ್ ಏನಾದರೂ ಇದೆಯಾ? ಈಗ ಕಾಂಪ್ಲಿಕೇಶನ್ಸ್, ಲೈಪೋಸಕ್ಷನ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಪ್ರೊಸೀಜರ್ ಸರ್, ಬೇರೆ ಯಾವುದೋ ನೀವು ಆಪರೇಷನ್ ಮಾಡಿದ್ರೆ ಏನೇನು ಕಾಂಪ್ಲಿಕೇಶನ್ಸ್ ಅದರಲ್ಲಿ ಇರುತ್ತೆ, ಅದೇ ಕಾಂಪ್ಲಿಕೇಶನ್ಸ್ ಇದರಲ್ಲಿ ಇರುತ್ತೆ, ಇಟ್ ಇಸ್ ಜಸ್ಟ್ ಎ ನಾರ್ಮಲ್ ಪ್ರೊಸೀಜರ್. ಈಗ ಏನಾಗುತ್ತೆ, ಮೀಡಿಯಾ ಅಷ್ಟು ಇದೆ, ಈಗ ಮೀಡಿಯಾಸ್ ಸ್ಪಾಟ್ಲೈಟ್ ಇಸ್ ಆನ್ ಪ್ಲಾಸ್ಟಿಕ್ ಸರ್ಜರಿ, ಸೊ ಅದಕ್ಕೆ ಜನ ಅವರು ಈಗ ಕಾಮನ್ ಪೀಪಲ್ ಥಿಂಕ್ ಇಲ್ಲ ಅದರಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಬರುತ್ತೆ, ಆ ತರ ಇಲ್ಲ, ಕಾಂಪ್ಲಿಕೇಶನ್ಸ್ ಏನು ಇಲ್ಲ, ನಾರ್ಮಲ್ ಪ್ರೊಸೀಜರ್ ಇದೆ ಅಷ್ಟೇ ಆಗುತ್ತೆ. ಇನ್ನೊಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಲೈಪೋಸಕ್ಷನ್ ಇಸ್ ಓನ್ಲಿ ಫಾರ್ ವುಮನ್, ಬೇರೆಯವ್ರು ಮಾಡ್ಲಿಕ್ಕಿಲ್ಲ, ಗಂಡ್ಸ್ ಅವ್ರು ಮಾಡ್ಲಿಕ್ಕಿಲ್ಲ. ಈಗ ಸ್ಟಡೀಸ್ ಪ್ರಕಾರ ಮೋಸ್ಟ್ ಕಾಮನ್ ಲೈಪೋಸಕ್ಷನ್, ಮೋಸ್ಟ್ ಕಾಮನ್ ಕಾಸ್ಮೆಟಿಕ್ ಸರ್ಜರಿ ಪ್ರೊಸೀಜರ್ಸ್ ಈಸ್ ಲೈಪೋಸಕ್ಷನ್, ದಟ್ ಈಸ್ ಡನ್ ಬೈ ಮೆನ್, ಇಟ್ಸ್ ನಾಟ್ ಬೈ ವುಮೆನ್, ಇಟ್ಸ್ ಡನ್ ಬೈ ಮೆನ್. ಯಾವ್ದಂದ್ರೆ ಈಗ ಸ್ವಲ್ಪ ನಮ್ಗೆ ಡಬಲ್ ಚಿನ್ ಇರುತ್ತೆ, ಈಗ ಫ್ಯಾಟ್ ಇರುತ್ತೆ ಸ್ವಲ್ಪ ಕತ್ತಲ್ಲಿ, ಇಲ್ಲಾದ್ರೆ ಈಗ ಇಲ್ಲಾದ್ರೆ ಇನ್ನೊಂದು ಕಾಮನ್ ಅಂದ್ರೆ ಮೇಲ್ ಎನ್ಲಾರ್ಜ್ಮೆಂಟ್ ಆಫ್ ದ ಮೇಲ್ ಬ್ರೆಸ್ಟ್, ಅದಕ್ಕೆ ನಾವು ಗೈನಕೋಮಾಸ್ಟಿ ಅಂತ ಹೇಳ್ತೀವಿ. ಅದು ಮೋಸ್ಟ್ ಕಾಮನ್ ಸರ್ಜರಿ ಕಾಸ್, ರೀಸನ್ ಫಾರ್ ವಿಚ್ ಮೆನ್ ಅಂಡರ್ಗೋಸ್ ಲೈಪೋಸಕ್ಷನ್, ಅದು ಒಂದು ಮಿಸ್ಕನ್ಸೆಪ್ಷನ್. ಸೊ ಇನ್ನೊಂದು ಏನಾಗುತ್ತೆ, ಇಟ್ ಈಸ್ ಎ ಟ್ರೀಟ್ಮೆಂಟ್ ಫಾರ್ ಒಬೆಸಿಟಿ. ಈಗ ಯಾರು ಜಾಸ್ತಿ ದಪ್ಪಗಾಗಿರ್ತಾರೆ, ವೇಟ್ ಜಾಸ್ತಿ ಇರುತ್ತೆ, ಅವರಿಗೆ ಮಾತ್ರ ಲೈಪೋಸಕ್ಷನ್ ಅಂತ. ಲೈಪೋಸಕ್ಷನ್ ಇಸ್ ನಾಟ್ ಎ ಟ್ರೀಟ್ಮೆಂಟ್ ಫಾರ್ ಒಬೆಸಿಟಿ. ಇಟ್ ವಿಲ್ ಹೆಲ್ಪ್ ಯು. ಈಗ ಪೇಷಂಟ್ ಅಂದರೆ ಲೈಪೋಸಕ್ಷನ್ ಮಾಡಲಿಕ್ಕೆ ಸರಿ, ಈಗ ಬೆಸ್ಟ್ ಔಟ್ಕಮ್ ರಿಸಲ್ಟ್ಸ್ ಬೇಕಿದ್ರೆ ಯು ನೀಡ್ ಟು ಹ್ಯಾವ್ ಎ BMI, ಬಾಡಿ ಮಾಸ್ ಇಂಡೆಕ್ಸ್ ಲೆಸ್ ದೆನ್ 30. ಸೊ ಅದರಿಂದ ಜಾಸ್ತಿ ಇದ್ರೆ ನಾವು ಲೋಕಲೈಸ್ಡ್ ಅಂದ್ರೆ ಸ್ವಲ್ಪ ಈಗ ಅಬ್ಡೋಮನ್ ಅಲ್ಲಿ ಇಲ್ಲ ಸೈಡ್ ಅಲ್ಲಿ ಲೋವರ್ ಬ್ಯಾಕ್ ಅಂದ್ರೆ ನಾವು ಲವ್ ಹ್ಯಾಂಡಲ್ಸ್ ಅಂತ ಹೇಳ್ತೀವಿ ಆ ಏರಿಯಾದಲ್ಲಿ ಸ್ಪಾಟ್ ರಿಡಕ್ಷನ್ ಮಾಡಿ ಕೊಡ್ಬೋದು. ಆದ್ರೆ ವೇಟ್, ಇಟ್ ಈಸ್ ನಾಟ್ ಎ ಮೆಥಡ್ ಫಾರ್ ವೇಟ್ ರಿಡಕ್ಷನ್. ಅದು ಒಂದು ಇದು ಮಿಸ್ಕನ್ಸೆಪ್ಷನ್. ಇನ್ನೊಂದಾಗತ್ತೆ, ಲೈಪೋಸಕ್ಷನ್ ಇಸ್ ಓನ್ಲಿ ಫಾರ್ ಅಬ್ಡೋಮನ್, ಅಂದ್ರೆ ಹೊಟ್ಟೆದು ಚರ್ಬಿ ಇದ್ರೆ ಮಾತ್ರ ಲೈಪೋಸಕ್ಷನ್ ಮಾಡೋದು, ಅದು ಅಲ್ಲ. ಈಗ ನಾ ಹೇಳಿದ್ದಾರೆ ಕೈದು ಮಾಡಬಹುದು, ಅಪ್ಪರ್ ಆರ್ಮ್ಸ್ ಇದೆ, ನೆಕ್ಕುದು ಮತ್ತೆ ಹೊಟ್ಟೆದು ಮತ್ತೆ ಬಟಕ್ಸುದು, ಬೇರೆ ಯಾವ್ದು ಜಾಗದಲ್ಲಿ ನಿಮ್ಗೆ ಪೇಷಂಟ್ಗೆ ಅನ್ಸುತ್ತೆ ಜಾಸ್ತಿ ಕೊಬ್ಬಂಶ ಇದೆ ಆ ಜಾಗದಿಂದ ಲೈಪೋಸಕ್ಷನ್ ಮಾಡಿ ನಾವು ತೆಗೆದುಕೊಡ್ಬೋದು. ಮತ್ತೆ ಕಾಮನ್ ಮಿತ್ ಅಂದ್ರೆ ಲೈಪೋಸಕ್ಷನ್ ರಿಸಲ್ಟ್ಸ್ ಆರ್ ಆಲ್ವೇಸ್ ಪರ್ಮನೆಂಟ್, ಅಂದ್ರೆ ಒಂದ್ಸರ್ತಿ ಮಾಡಿಕೊಟ್ರೆ ಮತ್ತೆ ಸಮಸ್ಯೆ ಬರೋದಿಲ್ಲ, ಪುನಃ ಸಮಸ್ಯೆ ಬರ್ಲಿಕ್ಕಿಲ್ಲ. ಅದು ಹೇಳಿದ್ದು ಅದು ನಿಜ, ಲೈಪೋಸಕ್ಷನ್ ರಿಸಲ್ಟ್ಸ್ ಆರ್ ಪರ್ಮನೆಂಟ್ ಇಫ್ ನೀವು ಸರಿಯಾಗಿ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ. ಆಪರೇಷನ್ ಆದ್ಮೇಲೆ, ಈಗ ಆಪರೇಷನ್ ಒಂದು ಆದ್ಮೇಲೆ ಒಂದು 2-3 ವಾರ ಇಲ್ಲದ್ರೆ 1 ತಿಂಗಳು ಪೇಷಂಟ್ ಎಲ್ಲ ಚೆನ್ನಾಗಿ ಕೇರ್ ತಗೊಳ್ತಾರೆ, ಗುಡ್ ಫುಡ್, ಗುಡ್ ಡೈಟಿಂಗ್, ಗುಡ್ ಎಕ್ಸಸೈಸ್, 1 ಮಂತ್ ಆದ್ಮೇಲೆ ಬ್ಯಾಕ್ ಟು ನಾರ್ಮಲ್ ರೂಟೀನ್, ಒಂದು ಜಂಕ್ ಫುಡ್ ಆನ್ ಎವ್ರಿ ಡೇ, ಸ್ವೀಟ್ ಎಲ್ಲ ಎಕ್ಸಸೈಸ್ ಮಾಡ್ಲಿಕ್ಕಿಲ್ಲ, ಆ ಥರ ಮಾಡಿದ್ರೆ ಪುನಃ ಯುಲ್ ಕಮ್ ಬ್ಯಾಕ್ ಟು ನಾರ್ಮಲ್. ನಾವು ಏನ್ ಮಾಡೋದು ಅಂದ್ರೆ ಇದ್ದಿದ್ದು ಫ್ಯಾಟ್ ತೆಗೆಯುವುದು, ಪುನಃ ನೀವು ಪೇಷಂಟ್ ಏನ್ ಸರಿಯಾಗಿ ಮಾಡಿ ಫಾಲೋ ಮಾಡಿಲ್ಲ ಅಂದ್ರೆ ಸರಿ ಆಗ್ಲಿಕ್ಕಿಲ್ಲ ಸರ್ ಅದು. ಇನ್ನೊಂದು ನೀವು ಹೇಳಿದ್ತರ ಲೈಪೋಸಕ್ಷನ್ ಇಸ್ ನಾಟ್ ಎ ಸರ್ಜರಿ, ಅದು ಸರ್ಜರಿ ಅಲ್ಲ, ಅದು ಒಂದು ಟೆಕ್ನಿಕ್ ಅಂತ. ಲೈಪೋಸಕ್ಷನ್ ಇಸ್ ಎ ಸರ್ಜರಿ, ಬೇರೆ ಏನಿಲ್ಲ. ಕೊಬ್ಬಿನಾಂಶ ಒಂದು ಚಿಕ್ಕದು ಗಾಯ ಮಾಡ್ತೀವಿ ಅಂದ್ರೆ ಎಷ್ಟಂದ್ರೆ ಒಂದು ಲೆಸ್ ದನ್ 0.5 cm, ಅಂದ್ರೆ 2 ಇಲ್ಲಾದ್ರೆ 3 mm, ಅದು 3 mm. ಸೊ 0.25 cm ಚಿಕ್ಕದು, ಚಿಕ್ಕದು ಒಂದು ಗಾಯ ಮಾಡಿ ಅದರಿಂದ ನೀವು ಟ್ಯೂಬ್ ಹಾಕಿ ಎಲ್ಲ ಕೊಬ್ಬಾಂಶ ಎಲ್ಲ ನಾವು ಸಕ್ ಮಾಡಿ ತೆಗಿತೀವಿ. ಸೊ ಇಟ್ ಈಸ್ ಎ ಪ್ರೊಸೀಜರ್. ಅದು ಮತ್ತೆ ಇವತ್ತು ನಾನು ಆಪರೇಷನ್ ಮಾಡಿ ನಾಳೆ ಇವತ್ತೇ ಹೋಗ್ಬೋದಾ, ಅದು ಆಗ್ಲಿಕ್ಕಿಲ್ಲ. ಅಟ್ಲೀಸ್ಟ್ 1-24 hours ನೀವು ಅಡ್ಮಿಟ್ ಆಗಿರ್ಬೇಕು ಹಾಸ್ಪಿಟಲ್ ಅಲ್ಲಿ. ಅಂದ್ರೆ ಏನ್ ಕಾಂಪ್ಲಿಕೇಶನ್ ಆದ್ರೆ ನಮ್ಗೆ ಗೊತ್ತಿರುತ್ತೆ ಇದು ಆಗುದು, ಚಾನ್ಸಸ್ ಇರುತ್ತೆ. ಸೊ ಮಿನಿಮಮ್ 24 hours ಅಡ್ಮಿಷನ್ ಬೇಕೇ ಬೇಕಾಗತ್ತೆ. ಮತ್ತೆ ಇನ್ನೊಂದು ಕಾಮನ್ ಈಗ ಮೀಡಿಯಲ್ಲಿ ಆಗಿರೋದು, ಲೈಪೋಸಕ್ಷನ್ ತುಂಬಾ ಡೇಂಜರಸ್. ಅಂದ್ರೆ ಏನ್ ಲೋಕಲ್ ಕಾಮನ್ ಮ್ಯಾನ್ ಬಂದು ಏನ್ ಕೇಳಿರೋದು, ಸರ್ ನಾನು ಕೇಳಿದೀನಿ ಜನಗಳು ಆಪರೇಷನ್ ಮಾಡಿದ್ಮೇಲೆ ಸತ್ತೋಗ್ತಾರೆ. ಸೊ ಆ ಥರ ಏನಿಲ್ಲ, ನಾನು ಹೇಳಿದ್ತಾರೆ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಪ್ರೊಸೀಜರ್. ಬೇರೆ ಜನರಲ್ ಸರ್ಜರಿ ಇಲ್ಲದ್ರೆ ಏನೂ ಆಪರೇಷನ್ ಮಾಡಿದ್ರೆ ಏನೇನು ಕಾಂಪ್ಲಿಕೇಶನ್ಸ್ ಇರುತ್ತೆ ಅದೇ ಕಾಂಪ್ಲಿಕೇಶನ್ ಇದರಲ್ಲಿಯೂ ಇರುತ್ತೆ. ಸೊ ಅದಕ್ಕೇನು ಸಪ್ರೇಟ್ ನೀವು ಭಯ ಪಡಬೇಕಂತ ಇಲ್ಲ. ಮತ್ತೆ ಒಂದು ಜಾಗದಿಂದ ಇನ್ನೊಂದು ಮಿತ್ ಅಂದ್ರೆ ಫ್ಯಾಟ್ ಒಂದು ಜಾಗದಿಂದ ತೆಗೆದು ಬಿಟ್ರೆ ಅದು ಬೇರೆ ಜಾಗಕ್ಕೆ ಬರುತ್ತೆ. ಅಂದ್ರೆ ಫ್ಯಾಟ್ ರಿಮೂವ್ ವಿಲ್ ಎಮರ್ಜ್ ಆನ್ ಅದರ್ ಏರಿಯಾಸ್ ಆಫ್ ದ ಬಾಡಿ. ಅದು ಆ ಥರ ಅಲ್ಲ, ನಾನು ಹೇಳಿದ್ತಾರೆ ಇಫ್ ಯು ಆರ್ ನಾಟ್ ಮೇಂಟೈನಿಂಗ್ ಎ ಗುಡ್ ಡಯಟ್, ಗುಡ್ ಲೈಫ್ ಸ್ಟೈಲ್, ನೀವು ಏನೇನು ಕೊಬ್ಬಾಂಶ ತಿಂತೀರಾ ಈಗ ಅದು ಎಕ್ಸಸೈಸ್ ಮಾಡಿ ಅದು ಕರಗಿಲ್ಲ ಆದರೆ ಅದು ಬೇರೆ ಜಾಗಕ್ಕೆ ಹೋಗಿ ಕಲೆಕ್ಟ್ ಆಗಿಬಿಡುತ್ತೆ. ಸೊ ಅದು ಮೇನ್ ಪ್ರಾಬ್ಲಮ್. ಇನ್ನೊಂದು ಅಂದರೆ ಈಗ ಅಡ್ವರ್ಟೈಸ್ ಆಗುವಾಗ ನಾವು ವಿ ಯೂಸ್ ಎ ಟರ್ಮ್ ನೋನ್ ಎಸ್ ಟಮ್ಮಿ ಟಕ್, ಅಂದರೆ ಇಟ್ಸ್ ಎ ಲೇಮ್ ಆ್ಯಂಡ್ ಟರ್ಮ್. ಸೊ ಕಾಮನ್ ಏನು ಮಿಸ್ಕನ್ಸೆಪ್ಷನ್ ಅಂದರೆ ಟಮ್ಮಿ ಟಕ್ ಮತ್ತು ಲೈಪೋಸಕ್ಷನ್ ಒಂದೇ, ಅದರಲ್ಲಿ ಡಿಫ್ರೆನ್ಸ್ ಇಲ್ಲ, ವ್ಯತ್ಯಾಸ ಇಲ್ಲ. ಟಮ್ಮಿ ಟಕ್ ಅಂದರೆ ಸರ್ ಈಗ ಫಸ್ಟ್ ನಾವೇನು ಮಾಡ್ತೀವಿ, ಫ್ಯಾಟ್ ಅದ್ರ ಜೊತೆಗೆ ಎಕ್ಸೆಸ್ ಸ್ಕಿನ್ ಅಂದ್ರೆ ಈಗ ತುಂಬಾ ದೊಡ್ಡದು ಹೊಟ್ಟೆ ಇರುತ್ತೆ. ಸೊ ಫ್ಯಾಟ್ ತೆಗೆದಾದ್ಮೇಲೆ ಅದು ಸ್ಕಿನ್ ಹ್ಯಾಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಫ್ಯಾಟ್ ಮತ್ತೆ ಎಕ್ಸೆಸ್ ಸ್ಕಿನ್ ಎರಡು ತೆಗೆದು ಬಿಡ್ತೀವಿ. ಲೈಪೋಸಕ್ಷನಲ್ಲಿ ಆ ತರ ಮಾಡ್ಲಿಕ್ಕಿಲ್ಲ, ಲೈಪೋಸಕ್ಷನಲ್ಲಿ ನಾವು ಫ್ಯಾಟ್ ಅಷ್ಟೇ ತೆಗೆಯೋದು, ಫ್ಯಾಟ್ ಮತ್ತೆ ಎಲ್ಲಿ ಎಲ್ಲಿ ಜಾಸ್ತಿ ಇದೆ ಅದು ತೆಗೆದು ಮತ್ತೆ ಟೈಟ್ ಬ್ಯಾಂಡೇಜ್ ಇಲ್ಲದೆ ಟೈಟ್ ಡ್ರೆಸ್ಸಿಂಗ್ ಅದೆಲ್ಲ ಕೊಡಬೇಕಾಗತ್ತೆ. ಸೊ ಫ್ಯಾಟ್ ಮತ್ತೆ ಲೈಪೋಸಕ್ಷನ್ ಮತ್ತೆ ಟಮಿಟಕ್ ಎರಡು ಬೇರೆ ಬೇರೆ ಪ್ರೊಸೀಜರ್ಸ್. ಒಟ್ಟಿನಲ್ಲಿ ಈ ಪ್ಲಾಸ್ಟಿಕ್ ಸರ್ಜರಿ ಎನ್ನುವಂಥದ್ದು ಉಳ್ಳವರಿಗೆ ಮಾತ್ರ ಇರುವಂತಹದ್ದಲ್ಲ, ಎಲ್ರಿಗೂ ಯಾರಿಗೆಲ್ಲ ಅಗತ್ಯ ಇದೆ ಅವರೆಲ್ಲರೂ ಕೂಡ ಪಡೆಯಬಹುದು. ಬಹಳ ಸಂತೋಷ ಡಾಕ್ಟರ್ ನಿಖಿಲೇಶ್ ಶೆಟ್ಟಿ ಅವರೇ. ಪ್ಲಾಸ್ಟಿಕ್ ಸರ್ಜರಿಲಿ ಇರುವಂತಹ ಒಂದು ವಿವಿಧತೆ ಏನು ಹಾಗೂ ಯಾಕಾಗಿ ಮಾಡಿಸ್ಬೇಕು, ಅನಿವಾರ್ಯ ಸಂದರ್ಭ ಆಗ್ಬೋದು ಅಥವಾ ಒಂದು ಅಗತ್ಯಕ್ಕೆ ಅನುಗುಣವಾಗಿ ಕೂಡ ಆಗಬಹುದು, ಯಾವ ರೀತಿ ಮಾಡುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ಲಾಸ್ಟಿಕ್ ಸರ್ಜರಿ ಈ ವಿಷಯವಾಗಿ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ನಿಖಿಲ್ ಎಸ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ.

ಸಾಗ್ಯಾನಗಿರಿಗೆ ಬರಬೇಕು ನಾನೇನು, ಸಾಗ್ಯಾನಗಿರಿಗೆ ಬರಬೇಕು ನಾನೇನು, ಸಾಗ್ಯಾನಗಿರಿಗೆ ಬರಬೇಕು ನಾನೇನು, ಸಾಗ್ಯಾನಗಿರಿಗೆ ಬರಬೇಕು ನಾನೇನು. ಮೊದಲ ಮೀನಣದಿಂದ ಗಜ ಮಾಕದವ ನಿನ್ನ ಕಂಚಿನ ಬಂದಿ ಚಮರಂಚು ನಾನೇನು, ಕಂಚಿನ ಬಂದಿ ಚಮರಂಚು ನಾನೇನು, ಬಂಡಿ ಸಮರಂತೆ ನಾನೇನು, ಕಂಚಿನ ಬಂಡಿ ಸಮರಂತೆ ನಾನೇನು, ಕಂಚಿನ ಬಂಡಿ ಸಮರಂತೆ ನಾನೇನು, ಕಂಚಿನ ಬಂಡಿ ಸಮರಂತೆ ನಾನೇನು, ಕಂಚಿನ ನೀ ಬಂಡಿ ಸಮರಂತೆ ಕರಿಯಲ್ಲ ಮುಚ್ಚೊಂದ ಶಬ್ದ ನನದೇನೋ ನಾನೇನು, ಮುಚ್ಚೊಂದ ಶಬ್ದ ನನದೇನೋ ನಾನೇನು, ಶಬ್ದ ನನದೇನೋ ನಾನೇನು, ಮುಚ್ಚೊಂದ ಶಬ್ದ ನನದೇನೋ ನಾನೇನು, ಮುಚ್ಚೊಂದ ಶಬ್ದ ನನದೇನೋ, ಮೊದಲ ಮಿನಣದೇನ ಗಜ ಮಾಕದವ ನಿನ್ನ ಹದಿನಾರ ಕನ್ನ ಭುಜಯಂತ ನಾನೇನು, ಹದಿನಾರ ಕನ್ನ ಭುಜಯಂತ ನಾನೇನು, ಹದನಾರನಿ ಕನ್ನ ಭುಜಯಂಟ ಕರಿಯಲ್ಲ ಮೊದಲೊಂದ ಶಬ್ದ ನನದೇನೋ ನಾನೇನು, ಮೊದಲೊಂದ ಶಬ್ದ ನನದೇನೋ ನಾನೇನು, ಶಬ್ದ ನನದೇನೋ ನಾನೇನು, ಮೊದಲು ಅಂದ ಶಬ್ದ ನನದೇನೋ ನಾನೇನು, ಬಳ ಅಂದ ಶಬ್ದ ನನದೇನೋ, ಮೊದಲು ಅಂದ ಶಬ್ದ ನನದೇನೋ ನಾನೇನು, ಮೊದಲು ಅಂದ ಶಬ್ದ ನನದೇನೋ ನಾನೇನು, ಬಳ ಅಂದ ಶಬ್ದ ದೇಶದ ಮ್ಯಾಲ ಬ್ಯಾರಸಾಳೋ ನಾನೇನು, ದೇಶದ ಮ್ಯಾಲ ಬ್ಯಾರಸಾಳೋ ನಾನೇನು, ದೇಶದ ಮ್ಯಾಲ ಬ್ಯಾರಸಾಳ, ದೇಶದ ಮ್ಯಾಲ ಬ್ಯಾರಸಾಳೋ ನಾನೇನು, ದೇಶದ ಮ್ಯಾಲ ಕೋಣಸಾಳೋ ನಾನೇನು, ಚಿಬಟ್ಟ ಪಿಲ್ಲಿ ಕಾಲುಂಗರಿಡಸಾಳೋ ನಾನೇನು, ಪಿಲ್ಲಿ ಕಾಲುಂಗರಿಡಸಾಳೋ ನಾನೇನು, ಪಿಲ್ಲಿ ಕಾಲುಂಗರಿಡಸಾಳ, ಪಿಲ್ಲಿ ಕಾಲುಂಗರಿಡಸಾಳೋ ನಾನೇನು, ಪಿಲ್ಲಿ ಕಾಲುಂಗರಿಡಸಾಳೋ ನಾನೇನು, ಜನಕ ಜಂಗಮ ಮಗಳಲ್ಲೋ ನಾನೇನು, ಜನಕ ಜಂಗಮ ಮಗಳಲ್ಲೋ ನಾನೇನು, ಕೊಳ ಜನಕ ಜಂಗಮ ಮಗಳಲ್ಲ ನಾನೇನು, ಕೊಳ ಜನಕ ಜಂಗಮ ಮಗಳಲ್ಲ ನಾನೇನು, ಆ ಜನಕ ಜಂಗಮ ಮಗಳಲ್ಲೋ ನಾನೇನು, ಜನಕ ಜಂಗಮ ಮಗಳಲ್ಲೋ ನಾನೇನು, ಕೊಳ ಜನಕ ಜಂಗಮ ಮಗಳಲ್ಲ ನಾನೇನು, ಕೊಳ ಜನಕ ಜಂಗಮ ಮಗಳಲ್ಲ ನಾನೇನು, ಆ ಜನಕ ಜಂಗಮ ಮಗಳ ಜಂಗಮ ಮಗಳಲ್ಲೋ ನಾನೇನು, ಬಳ ಜನಕ ಜಂಗಮ ಮಗಳಲ್ಲ ನಾನೇನು, ಬಳ ಜನಕ ಜಂಗಮ ಮಗಳಲ್ಲ ನಾನೇನು, ಆ ಜನಕ ಜಂಗಮ ಮಗಳಲ್ಲೋ ನಾನೇನು, ಜನಕ ಜಂಗಮ ಮಗಳಲ್ಲೋ ನಾನೇನು, ಬಳ ಜನಕ ಜಂಗಮ ಮಗಳಲ್ಲ ನಾನೇನು, ಬಳ ಜನಕ ಜಂಗಮ ಮಗಳಲ್ಲ ನಾನೇನು, ಚಂದಡೆ ಬರ್ತೀನ ಅಂದ ದಂಡೇನ ಗೈದಾಳ ಚಂದಾಡೆ ಗುಡಿಗೆ ಬರಲಿಲ್ಲ ನಾನೇನು, ಚಂದಾಡೆ ಗುಡಿಗೆ ಬರಲಿಲ್ಲ ನಾನೇನು, ಬಳ ಚಂದಾಡೆ ಗುಡಿಗೆ ಬರಲಿಲ್ಲ ನಾನೇನು, ಆ ಪಿಲ್ಲೆ ಕಾಲುಂಗರಿಡಸಾಳೋ ನಾನೇನು, ಪಿಲ್ಲೆ ಕಾಲುಂಗರಿಡಸಾಳೋ ನಾನೇನು, ಬಳ ಕಾಲುಂಗರಿಡಸಾಳ ನಾನೇನು, ಬಳ ಪಿಲ್ಲೆ ಕಾಲುಂಗರಿಡಸಾಳ ನಾನೇನು, ಸಾಗರ ನನ್ನ ಜನಕ ಜಂಗಮ ಮಗಳಲ್ಲೋ ನನ್ನೇ ಜನಕ ಜಂಗಮ ಮಗಳಲ್ಲೋ ನನ್ನೇ ಜಂಗಮ ಮಗಳಲ್ಲೋ ನನ್ನೇ ಜನಕ ಜಂಗಮ